ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೆ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. LICಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LICಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮಸ್ಕಾರ, ನಾನು ಎಚ್ ಡುಂಡಿರಾಜ್. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ವರ್ಷದ ಎಲ್ಲ ದಿನ ಮನೆ ಮನ ಬೆಳಗುತ್ತಾಳೆ ವನಿತೆ. ಹೌದು, ಮಾತೆಯಾಗಿ, ಸೋದರಿಯಾಗಿ, ಸಂಗಾತಿಯಾಗಿ ಬದುಕಿಗೆ ಬಣ್ಣ ತುಂಬುವವಳು ಹೆಣ್ಣು. ಹೆಣ್ಣೆಂದರೆ ಸೃಷ್ಟಿ, ನಿಸರ್ಗ. ಅವಳಿಲ್ಲದ ಬದುಕು ಅಪೂರ್ಣ. ಗಂಡು ಮಗುವೇ ಬೇಕೆಂಬ ಮೊಂಡು ಹಠ ಬೇಡ. ಗಂಡಿನಷ್ಟೇ ಸಾಮರ್ಥ್ಯ ಹಕ್ಕುಗಳಿವೆ ಹೆಣ್ಣಿಗೂ ಕೂಡ. ಹೆಣ್ಣು ಭ್ರೂಣ ಹತ್ಯೆ ಅತ್ಯಂತ ಹೇಯ. ಇದರಿಂದ ಮನುಕುಲಕ್ಕೆ ಭಾರೀ ಅಪಾಯ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಹತ್ಯೆ ಮಾಡುವವರಿಗೂ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅರಣ್ಯ ಉತ್ಪನ್ನಗಳು ಮತ್ತು ಉಪಯೋಗಗಳು ಹಾಗೂ ಕಾಡ್ಗಿಚ್ಚು ನಿರ್ವಹಣೆ, ಈ ಕುರಿತು ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ನಯನಾ ಎಂಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಹಾಗೂ ಇದರ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ನಯನ ಅವರಿದ್ದಾರೆ. ಸಹಾಯಕ ಪ್ರಾಧ್ಯಾಪಕರು, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ, ಇರುವಕ್ಕಿ, ಶಿವಮೊಗ್ಗ ಜಿಲ್ಲೆ. ಇವರು ಈಗ ಪ್ರಮುಖವಾಗಿ ಅರಣ್ಯ ಉತ್ಪನ್ನಗಳು ಮತ್ತು ಅದರ ಉಪಯೋಗಗಳು ಹಾಗೂ ಈ ಒಂದು ಅರಣ್ಯಗಿಚ್ಚು ಅಥವಾ ಬೆಂಕಿ, ಕಾಡಿನ ಬೆಂಕಿ, ಇದು ಯಾಕೆ ಬೀಳ್ತದೆ, ಯಾವ ರೀತಿಯಿಂದ ನಿರ್ವಹಣೆ ಮಾಡಬೇಕು ಈ ಒಂದು ಸಮಯದಲ್ಲಿ, ಈಗ ಸದ್ಯದ ಏನು ಪರಿಸ್ಥಿತಿ ಇದೆ, ಮಾರ್ಚ್, ಏಪ್ರಿಲ್, ಮೇ ಈ ಒಂದು 3 ತಿಂಗಳ ಒಂದು ಸಂದಿಗ್ಧ ಸ್ಥಿತಿ ಅಂತ ಹೇಳಬಹುದು ನಾವು. ಸೊ ಇದ್ರ ಕುರಿತು ನಮಗೆ ಇವತ್ತು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಮೇಡಮ್, ಅರಣ್ಯ ಒಂದು ಉತ್ಪನ್ನಗಳ ಬಗ್ಗೆ ಕಿರು ಪರಿಚಯ, ಜೊತೆಗೆ ಇದರ ಒಂದು ಉಪಯೋಗ. ಸರ್, ಅರಣ್ಯ ಉತ್ಪನ್ನಗಳಲ್ಲಿ ಹೇಳ್ಬೇಕು ಅಂತಂದ್ರೆ ಮೇಜರ್ ಆಗಿ ನಾವು 2 ತರ ಕ್ಲಾಸಿಫೈ ಮಾಡ್ತೀವಿ ಸರ್. ಒಂದು ಟಿಂಬರ್ ಮತ್ತೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡಕ್ಟ್ಸ್ ಅಂತ. ಟಿಂಬರ್ ಅಂದ್ರೆ ನಾವು ಮರದ ಉತ್ಪನ್ನಗಳು. ಮೇಜರ್ ಆಗಿ ನಾವು ಫರ್ನಿಚರ್ಸ್ ಆಗಿರ್ಬೋದು, ಮನೆಯಲ್ಲಿ ಉಪಯೋಗಿಸೋ ಉಪಕರಣಗಳಾಗಿರ್ಬೋದು, ಅಥವಾ ನಾವು ಪ್ಲೈವುಡ್ ಏನ್ ಕರಿತೀವಿ ಅದಕ್ಕೆ ಮೇಜರ್ ಆಗಿ, ಮತ್ತೆ ಪೇಪರ್ ಮತ್ತೆ ಪಲ್ಪ್ ಇಂಡಸ್ಟ್ರಿ ಬೇಕಾಗಿರುವಂತಹದ್ದು. ಒಂದು ಮೇಜರ್ ಡಿಮ್ಯಾಂಡ್ ಇರುವಂತದ್ದು ಫಾರೆಸ್ಟ್ ಇಂದ ಅಂದ್ರೆ ಟಿಂಬರ್. ಅದರ್ ಬಂದ್ಬಿಟ್ಟು ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡಕ್ಟ್ ಅಂತ. ಇದು ಕಿರು ಅರಣ್ಯ ಉತ್ಪನ್ನಗಳು ಅಂತ. ಟಿಂಬರ್ನ ಬಿಟ್ಟು ಅರಣ್ಯದಿಂದ ಯಾವ ಯಾವ ಉತ್ಪನ್ನಗಳನ್ನ ನಾವು ಉಪಯೋಗಿಸಬಹುದು ಅಥವಾ ಬಳಸಬಹುದು ಅಂತ ಅನ್ನೋ ಒಂದು ಪ್ರಾಡಕ್ಟ್ಸ್ ಗಳು. ಇದನ್ನ ನಾವು ಮೇಜರ್ ಆಗಿ ಫುಡ್ ಆಗಿರ್ಬೋದು ಅಥವಾ ಅದರ್ ಉತ್ಪನ್ನಗಳಾಗಿರ್ಬೋದು ಆಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಔಷಧಿ ಗುಣ ಇರೋದಾಗಿರ್ಬಹುದು ಅಥವಾ ಬಳಸುವಂತದ್ದು ಕಲಿನರಿ ಆಗಿರ್ಬೋದು ಅಥವಾ ಡೆಕೋರೇಟಿವ್ ಐಟಮ್ಸ್, ಈ ತರ ಐಟಮ್ಸ್ ಆಗಿ ಡಿವೈಡ್ ಮಾಡ್ತೀವಿ ಸರ್. ಮೇಜರ್ ಆಗಿ ಎಷ್ಟೋ ಹಿತ್ತಲ ಗಿಡ ಮದ್ದವಲ್ಲ ಅನ್ನೋ ತರ ನಮ್ಮ ಸುತ್ತಮುತ್ತನೆ ಅಲ್ಲೇ ಬೆಳೆಯುವಂತಹ ಎಷ್ಟೋನನ್ನ ನಾವು ವೀಡ್ಸ್ ಅಂತ ಕರಿತೀವಿ. ಸೊ ಅದು ಬೇಡವಾಗದ ಸಸ್ಯಗಳು ಅಂತ ನಾವು ತಿಳ್ಕೊತೀವಿ. ಬಟ್ ಅದ್ರಲ್ಲಿ ಎಷ್ಟೋ ಮೆಡಿಸಿನಲ್ ಅಂಶಗಳು ಇರುತ್ತೆ, ಒಂದು ಮರದ ತೊಗಟೆ ಆಗಿರ್ಬೋದು, ಎಲೆ, ಹಣ್ಣುಗಳು. ಸೊ ಈ ತರದ್ರಲ್ಲಿ ನಾವು ಕ್ಲಾಸಿಫೈ ಮಾಡೋದಾದ್ರೆ ಮೇಜರ್ ಆಗಿ ಕಿರು ಅರಣ್ಯ ಉತ್ಪನ್ನಗಳಲ್ಲಿ ಬ್ಯಾಂಬೂ ಮತ್ತೆ ಕೇನ್ಸ್, ನೀವು ಅದನ್ನ ಕೇಳಿರ್ತೀರ, ಬಿದಿರು ಮತ್ತೆ ಕೇನ್ಸ್ ಪ್ರಾಡಕ್ಟ್ಸ್ ಅನ್ನ. ಸೊ ಮೇಜರ್ ಆಗಿ ಇದನ್ನ ಬೆಳೆಯೋದಿಕ್ಕೆ ಆಲ್ರೆಡಿ ನ್ಯಾಷನಲ್ ಬ್ಯಾಂಬೂ ಮಿಷನ್ ಪ್ರಾಡಕ್ಟ್ಸ್ ಮಾಡ್ಲಿಕ್ಕೆ ಮತ್ತೆ ಬೆಳಿಲಿಕ್ಕೆ ಎರಡಕ್ಕೂ ಅವಕಾಶ ಮಾಡಿಕೊಡುತ್ತೆ. ಬ್ಯಾಂಗ್ಳೂರಲ್ಲೇ ಇದೆ. ಸೊ ವಿಘ್ನೇಶನ್ ಅವರು ಕರೆಂಟ್ ಆಗಿ ಮಾಡ್ತಾ ಇದ್ರು ಅದನ್ನ ಮೇಂಟೆನೆನ್ಸ್. ಸೊ ಅಲ್ಲಿ ನಾವು ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ರೆ, ಒಂದು ಇಂಡಸ್ಟ್ರಿ ಡೆವಲಪ್ ಮಾಡೋದಿಕ್ಕಾಗ್ಲಿ, ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ಲಿ, ಅದಕ್ಕೆ ಬೇಕಾಗಿರೋ ಮೆಷಿನರೀಸ್ ನ ತರಿಸ್ಕೊಡೋದಿಕ್ಕಾಗ್ಲಿ, ಪ್ರತಿಯೊಂದಕ್ಕೂ ನ್ಯಾಷನಲ್ ಬ್ಯಾಂಬೂ ಮಿಷನ್ ಸಹಾಯ ಮಾಡುತ್ತೆ ಸರ್. ಅಂಡ್ ಬೆಳೆಯೋದಿಕ್ಕೂ ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅವೈಲಬಲ್ ಇರುತ್ತೆ ಸರ್. ಅದನ್ನ ಬಿಟ್ಟರೆ ನೆಕ್ಸ್ಟ್ ನಾವು ಪ್ರಾಡಕ್ಟ್ಸ್ ಹೇಳೋದಾದ್ರೆ, ಸೊ ಫುಡ್ ಐಟಮ್ಸ್ ಆದ್ರೆ ವೈಲ್ಡ್ ಎಡಿಬಲ್ ಫ್ರೂಟ್ಸ್ ಅಂತ ಕರಿತೀವಿ, ಕಾಡಲ್ಲಿ ಸಿಗುವಂತಹ ಹಣ್ಣುಗಳು ಅವು ಏನಕ್ಕೆ ಉಪಯೋಗ ಆಗತ್ತೆ ಅಂತ. ಈಗ ನಾವು ಎಷ್ಟೋ ಮರಗಳು, ನೆಲ್ಲಿಕಾಯಿ ಅಂತ ಅಂತೀವಿ, ಚೆಬುಲ ಆಗಿರ್ಬೋದು ಅಥವಾ ಬೆಲ್ಲಾರಿಕಾ, ನಾವು ಎಷ್ಟೋ ಈ ಚವನ್ ಕ್ರಶ್ ಅಥವಾ ತ್ರಿಫಲ ಚೂರ್ಣ ಅಂತ ಎಷ್ಟೋ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ನಾವು ನೋಡ್ತೀವಿ. ಸೊ ಇದು ಸಿಗೋ ಅಂತದ್ದು ಈ ಕಾಡಿನಲ್ಲಿ ಸಿಗುವಂತ ಈ ಮರಗಳು, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಚೆಬುಲ ಮತ್ತೆ ಬೆಲ್ಲಾರಿಕಾ, ಈ ಮೂರು ಮರಗಳ ಹಣ್ಣಿನ ಅಂಶಗಳನ್ನ ತೆಗೆದುಕೊಂಡು ತ್ರಿಫಲ ಚೂರ್ಣನ ಮಾಡ್ತಾರೆ ಆಯುರ್ವೇದಿಕ್ ಅಲ್ಲಿ. ಮತ್ತೆ ಅದನ್ನ ಬಿಟ್ರೆ ನಾವು ನಮ್ಮ ನಡೆದಾಡುವ ಜಾಗದಲ್ಲೇನೆ ನನ್ನಾರಿ ಅಂತ ಒಂದು ಗಿಡ ಸಿಗುತ್ತೆ ಸರ್, ಹೆಮಿಡಸ್ಮಸ್ ಇಂಡಿಕಾ ಅಂತ, ಅದು ಕಿಡ್ನಿ ಸ್ಟೋನ್ ಆಗಿರ್ಬೋದು ಅಥವಾ ನಮ್ಮ ಆರೋಗ್ಯ ತಂಪು ಮಾಡೋದಕ್ಕಾಗಿರ್ಬೋದು, ಈ ಸಮ್ಮರ್ ಸೀಸನ್ ಅಲ್ಲಿ ಅದರ ಒಂದು ಬೇರಿನ ರಸವನ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಕುಡಿಯೋದ್ರಿಂದ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಹೆಲ್ತ್ ಇಶ್ಯೂಸ್ ಈ ಸಮ್ಮರ್ ಅಲ್ಲಿ ಬರುವಂತಹ ಸಮ್ ಆಟೋ ಇಮ್ಯೂನಿಯಸಿಸ್ ಆಗಿರೋ ಸೋರಾಯಿಸಿಸ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಬಾಡಿ ಕೂಲೆಂಟ್ ಆಗಿರ್ಬೋದು ಆಕ್ಟ್ ಮಾಡುತ್ತೆ. ಅದು ನಾವು ಕಾಡಿನ ದಾರಿಗಳಲ್ಲಾದ್ರೂ ಆಗಿರ್ಬೋದು ಅಥವಾ ಮನೆಯ ಸುತ್ತಮುತ್ತನೇ ಸಿಗುತ್ತೆ ನನ್ನಾರಿ ಅನ್ನೋ ಒಂದು ಗಿಡ ಆಗಿರ್ಬೋದು ಸರ್. ಇದೇ ತರಾನೇ ನಾವು ಎಷ್ಟೋ ಅಂಶಗಳು, ಈಗ ಸರಕ ಅಶೋಕ ಅನ್ನೋ ಒಂದು ಮರ ಎಲ್ಲರಿಗೂ ಗೊತ್ತಿರುತ್ತೆ, ಅಶೋಕ ಮರ ಅಂತಾರೆ, ಕೆಂಪು ಹೂವನ್ ಬಿಡುತ್ತೆ. ಸೊ ಅದನ್ನ ಐಡೆಂಟಿಫೈ ಮಾಡಕ್ ಹೇಳ್ಬೇಕು ಅಂದ್ರೆ ಗೊತ್ತಿರುತ್ತೆ ಎಲ್ಲರಿಗೂ, ಅಶೋಕ ಮರ ಉದ್ದ ಒಂದು ಇರೋದ್ರ ಜೊತೆ ಕನ್ಫ್ಯೂಸ್ ಆಗ್ತಾರೆ, ಅದಲ್ಲ ಮತ್ತೊಂದು ಗಿಡ ಇರುತ್ತೆ. ಸೊ ಆ ಗಿಡದಲ್ಲಿ ಒಂದು ಹೊಸ ಚಿಗುರಿರುವಂತ ಎಲೆಗಳು ಕೆಂಪು ಬಣ್ಣದಲ್ಲಿರುತ್ತೆ. ಸೊ ಅದರ ಒಂದು ತೊಗಟೆ ಬಾರ್ಕ್ ಅದನ್ನ ನಾವು ಹಾರ್ವೆಸ್ಟ್ ಮಾಡಿಬಿಟ್ಟು ಆ ಬಾರ್ಕ್ ಪೌಡರ್ನ ತೆಗೆದ್ಬಿಟ್ಟು ಕಲೆಕ್ಟ್ ಮಾಡಿ ಹೆಣ್ಮಕ್ಳು ಕನ್ಸ್ಯೂಮ್ ಮಾಡೋದ್ರಿಂದ ಡೈಲಿ ಹೆಣ್ಮಕ್ಕಳ ಎಷ್ಟೋ ಸಮಸ್ಯೆ, ಮುಟ್ಟಿನ ಸಮಸ್ಯೆಯಿಂದ ಹಿಡಿದು ಇರ್ರೆಗ್ಯುಲರ್ ಹಾರ್ಮೋನ್ಸ್, ಇವಾಗ ಟ್ರೆಂಡಿಯಲ್ಲಿರುವಂತದ್ದು ಒಂದು PCOD ಅನ್ನೋ ಪ್ರಾಬ್ಲಮ್, ಅದರ ಪೌಡರ್ ಇಂದ ಇವನ್ ನಾವು ಆಯುರ್ವೇದಿಕ್ ಚೂರ್ಣಗಳಲ್ಲಾಗಿರ್ಬೋದು ಮೇಜರ್ ಕಾನ್ಸ್ಟುವೆಂಟ್ ಅದೇ ಆಗಿರುತ್ತೆ ಸರ್ ಪೌಡರ್, ಅದು ಕೂಡ ಸ್ವಲ್ಪ ಸಹಾಯ ಆಗುತ್ತೆ ಆ ಬಾರ್ಕ್ ತೊಗಟೆ. ಸೊ ನಾವೇನ್ ಮಾಡ್ತೀವಿ ಅದನ್ನ ತೆಗೆಯುವಾಗ ತುಂಬಾ ತೊಗಟೆ ತೆಗೆಯೋದು ಹೆಂಗ್ ಬೇಕೋ ಹಂಗ್ ರಿಮೂವ್ ಮಾಡೋದ್ರಿಂದ ಮರಕ್ಕೆ ತೊಂದರೆ ಆಗುತ್ತೆ, ಮರನೇ ಒಂದು ಸತ್ತು ಹೋಗುವಂತ ಸಾಧ್ಯತೆಗಳಿರುತ್ತೆ. ಸೊ ಒಂದು 10 cm ಉದ್ದ, ಒಂದು 5 cm ಅಗಲ ಅಥವಾ 25 cm ಉದ್ದ, 10 cm ಅಗಲ, ಈ ಮೆಥಡ್ ಅಲ್ಲಿ ಒಂದು ಮರದಲ್ಲಿ ಒಂದು ಸರಿಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೇಲೆ ಮತ್ತೆ ಕೆಳಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೀಟ್ ಆಗಿ ಬಾರ್ಕ್ ನ ರಿಮೂವ್ ಮಾಡಬೇಕು. ಯಾವುದೇ ಒಂದು ಬಾರ್ಕ್ ಇಂದ ನಾವು ಯೂಸ್ ಮಾಡ್ತೀವಿ ಮೆಡಿಸಿನಲ್ ಆಗಿ ಅಂದ್ರೆ ಅದನ್ನ ತುಂಬಾ ನಾವು ಮಾಡಬಾರ್ದು ಸರ್, ಮರಗಳು ಸತ್ತೋಗುವಂತ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನ ಮಾಡಿದಾದ್ಮೇಲೆ ಅದಕ್ಕೆ ಅಲ್ಲೇ ನ್ಯಾಚುರಲ್ ಆಗಿ ಸಿಗೋದು ಅಂದ್ರೆ ಈ ಬೇವಿನ ಸೊಪ್ಪಿನ ಒಂದು ಇದಾಗಿರ್ಬೋದು ಅಥವಾ ಹಸುವಿನ ಸಗಣಿಯನ್ನ ಅದಕ್ಕೆ ಮೆತ್ತಬೇಕು, ಇಲ್ಲ ಅಂದ್ರೆ ಅದಕ್ಕೆ ಹುಳಗಳು ಬಂದು ಡ್ಯಾಮೇಜ್ ಮಾಡುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ, ಇನ್ಫೆಕ್ಟ್ ಆಗುವಂತ ಸಾಧ್ಯತೆ. ಇನ್ನ ಅದನ್ ಬಿಟ್ರೆ ನನ್ಗೆ ಇನ್ನ ಹೇಳ್ಬಹುದು ಅಂತಂದ್ರೆ ಮೆಡಿಸಿನಲ್ ಇನ್ನ ತುಂಬಾ ಪದಾರ್ಥಗಳನ್ನ ಕಾಡಿಂದ ಸಿಗುವಂತ ಹಣ್ಣುಗಳಲ್ಲಿ ಬಳಸ್ತಾರೆ ಸರ್. ಅದನ್ನ ಬಿಟ್ರೆ ಮತ್ತೆ ನಮ್ಗೆ ಮೇಜರ್ ಆಗಿ ಅಂತಂದ್ರೆ ಫುಡ್ ಫ್ರೂಟ್ಸ್ ಅನ್ನ ಬಳಸ್ತಾರೆ, ಅಂಡ್ ಎಲೆಗಳಿಂದ ಡೈ ತೆಗಿತಾರೆ, ಮತ್ತೆ ಟ್ರೀಗಳಿಂದ ಬರೋ ನಮ್ಗೆ ಎಷ್ಟೋ ಗೊತ್ತಿಲ್ಲ ರೆಸಿನ್ ಅಂಶ, ರೆಸಿನ್ ಮತ್ತೆ ಗಮ್ಸ್ ನ ಮೇಜರ್ ಇಂಡಸ್ಟ್ರೀಸ್ ಯೂಸ್ ಮಾಡ್ತಾರೆ. ಆ ರೆಸಿನ್ ಬಂದು ಟ್ರೀಯಿಂದ ಪ್ರೊಡಕ್ಷನ್ ಆಗ್ಬೇಕು ಅಂತ ಅಷ್ಟೇ ಅಲ್ಲ, ಒಂದು ಹುಳ ತರ ಇರುತ್ತೆ ಲ್ಯಾಕ್ ಇನ್ಸೆಕ್ಟ್ ಅಂತ, ಲ್ಯಾಕ್ ಕಲ್ಟಿವೇಷನ್. ಸೊ ಇದ್ರ ಕಲ್ಟಿವೇಷನ್ ಇಂದ ಕೂಡ ಬರುವಂತ ರೆಸಿನ್ ಅನ್ನ ನಾವು ತುಂಬಾ ಉಪಯೋಗಗಳಿಗೆ ಬಳಸ್ತೀವಿ ಸರ್. ಇವನ್ ನಮ್ಗೆ ಒಂದು ಉದಿನ ಕಡ್ಡಿ ನೋಡಿದ್ರೆ ಅದ್ರ ಬಂದಿರೋದಾದ್ರೆ ಆ ಸ್ಟಿಕ್ ಬಂದು ಒಂದು ಬಿದಿರು ಬ್ಯಾಂಬೂಸ ತುಳಿದ ಅನ್ನೋ ಬಿದಿರಿನ ಒಂದು ಕಡ್ಡಿ, ಆ ಚಾರ್ಕೋಲ್ ಆಗಿರ್ಬೋದು, ಆ ಜಿಗತ, ಒಂದು ಜಾಯಿನರಿ ಐಟಮ್ಸ್ ನ ಬಳಸ್ತಾರೆ ಸರ್. ಅದು ಕೂಡ ಬಳಸೋದು ಒಂದು ಲಿಟ್ಸಿಯಾ ಅನ್ನೋ ಒಂದು ಟ್ರೀ ಮರದ ತೊಗಟೆಯಿಂದ ಮಾಡಿ ಬಳಸ್ತಾರೆ. ಸೊ ಯಾವ್ದೋ ಹೆಣ್ಮಕ್ಕಳು ಇವಾಗ ಗೌರ್ಮೆಂಟ್ ಇಂದ ತುಂಬಾ ಸ್ಕೀಮ್ಸ್ ಇದಾವೆ, ಫಾರ್ ಎಕ್ಸಾಂಪಲ್ ನಾವು ತಾಲೂಕು ಪಂಚಾಯತಿಯಲ್ಲಿ ಹೋಗಿ ವಿಚಾರಿಸಿದ್ರೆ NRLM ಅಂತ ಒಂದಿರುತ್ತೆ ಸ್ಕೀಮ್ ಇದೆ. ಸೊ ಇದು ಹೆಣ್ಮಕ್ಳಿಗೆ ರೂರಲ್ ಇರುವಂತ ವುಮೆನ್ ಅನ್ನ ಎಂಪವರ್ ಮಾಡ್ಬೇಕು ಅಂತ, ಅವರಿಗೆ ಸಬಲೀಕರಣ, ಅವರಿಗೆ ಒಂದು ಉದ್ಯೋಗ ಕೊಡ್ಬೇಕು. ರೈತ ಹೆಣ್ಮಕ್ಳು ಆಗಿರ್ಬೋದು, ಹಳ್ಳಿ ಜನ, ಬುಡಕಟ್ಟು, ಈ ಹೆಣ್ಮಕ್ಳು ತಾಲೂಕ್ ಪಂಚಾಯತಿಯಲ್ಲಿ ಹೋಗಿ ಆ ಸ್ಕೀಮ್ ಆಫೀಸರ್ ಹತ್ರ ಒಂದ್ ಪತ್ರ ಅಥವಾ ಏನಾದ್ರು ಕೊಟ್ಬಿಟ್ಟು ಕೇಳಿದ್ರೆ ಅವ್ರು ಸಹಾಯ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಅಂಡ್ ದೇ ವಿಲ್ ಪ್ರೊವೈಡ್ ಆಲ್ ದಿ ಹೆಲ್ಪ್ ಫಾರ್ ದಿ ಲೇಡೀಸ್. ಅಂದ್ರೆ ಯಾರು ಕೆಲಸ ಮಾಡ್ಲಿಕ್ಕೆ ಅಥವಾ ತಮ್ಮದೇ ಆದ ಜೀವನವನ್ನ ಕಟ್ಕೊಳ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಬೇಕಾದ ಸಹಾಯಗಳನ್ನ ಮಾಡಿಕೊಡ್ತಾರೆ. ಈ ಸ್ವಸಹಾಯ ಸಂಘಗಳಾಗಿರ್ಬೋದು, ಲ್ಯಾಂಪ್ ಸೊಸೈಟೀಸ್ ಆಗಿರ್ಬೋದು, ಇದಕ್ಕೆ ಉತ್ಪನ್ನಗಳಿಗೆ ತುಂಬಾ ಅದರದೇ ಆದ ಮಾರ್ಕೆಟ್ ಇದೆ. ಈಗ ನಮ್ಗೆ ಸೀಗೆಕಾಯಿ ಕಲೆಕ್ಟ್ ಮಾಡಿ ಕೊಡೋದಾಗಿರ್ಬೋದು, ಅಂಟ್ವಾಳ, ಇಲ್ಲೇ ನಿಯರ್ ಬೈ ಅಂದ್ರೆ ನಮ್ಮ ಸಿರ್ಸಿ ಕಡೆ ಎಲ್ಲ ಹೋದ್ರೆ ಕದಂಬ ಅನ್ನೋ ಒಂದು ಮಾರ್ಕೆಟ್ ಇದೆ, ಅಲ್ಲಿ ನಮ್ಗೆ ಈಗ ಮತ್ತೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್. ಎಲ್ಲಾ ನಾವು ಸ್ವಸಹಾಯ ಸಂಘ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅನ್ನೋ ಇದ್ರಿಂದ ಎಲ್ಲ ಯಾವುದೇ ಒಂದು ಹೋದ್ರು ಲ್ಯಾಂಪ್ ಸೊಸೈಟಿಯಿಂದ ನೀವು ಯಾವುದೇ ಡಿಸ್ಟಿಕ್ಕಿನ ಕೇಂದ್ರಗಳಿಗೆ ಹೋದ್ರು ಆತರ ಒಂದು ಶಾಪ್ಸ್ ಇರುತ್ತೆ. ಅಲ್ಲಿ ಮಿಲ್ಲೆಟ್ ಪೌಡರ್, ಇಸಿಗೆಕಾಯಿ ಪೌಡರ್, ಈ ತರ ಪ್ರಾಡಕ್ಟ್ಸ್, ಹೆಣ್ಮಕ್ಳದ ಹಪ್ಪಳ, ಉಪ್ಪಿನಕಾಯಿ ಈ ತರ ಐಟಮ್ಸ್ ಮಾಡಿ ಒಂದು ಶಾಪ್ ನ ಡೆವಲಪ್ ಮಾಡಿದ್ದಾರೆ. ಸೊ ಬೈ ಮಾಡ್ತಾರೆ ಸ್ವಸಹಾಯ ಸಂಘಗಳೆಲ್ಲ ಸೇರಿ ಮಾಡಿರ್ತಾರೆ. ಹೌದು ಸರ್. ಸೊ ಹೆಣ್ಮಕ್ಳು ತಮ್ಮದೇ ಆದ ಜೀವನ ಅಂಶನ ಈಗ ಇಲ್ಲಿ ಸ್ಪೆಷಲಿ ಮಲ್ನಾಡ್ ಒಂದು ರೀಜನ್ ಅಲ್ಲಿ ಫಾರೆಸ್ಟ್ ಅಥವಾ ಈ ಬೆಟ್ಟ ಲ್ಯಾಂಡ್ಸ್ ಅಂತ ಬರುತ್ತೆ ಸರ್ ಈ ಕಡೆ ಸಿದ್ದಾಪುರ ಈ ಕಡೆ ಮುಂದೆ ಎಲ್ಲ ಹೋದಂಗೆ. ಸೊ ಅಲ್ಲಿ ನಿಯರ್ ಬೈ ಫಾರೆಸ್ಟ್ ಅನ್ನೇ ಕನ್ಸರ್ವೇಶನ್ ಮಾಡೋದಿಕ್ಕೆ ಒಂದು ಮೆಥಡ್. ಅಲ್ಲಿ ಕಲ್ಟಿವೇಶನ್ ಕೂಡ ಮಾಡ್ತಾರೆ ನಿಯರ್ ಬೈ ಫಾರೆಸ್ಟ್ ಏರಿಯಾ ಪ್ರೊಟೆಕ್ಟ್. ಸೊ ಕಲೆಕ್ಷನ್ ಈಸಿ. ಆ ಕಡೆ ಸೀಗೆಕಾಯಿ ಆಗಿರ್ಬೋದು, ಅಂಟವಾಳ ಆಗಿರಬಹುದು, ಅಥವಾ ಇವಾಗ ಒಂದು ಲಕ್ಕುಚ, ಆಟೋ ಕರ್ಪಸ್ ಲಕ್ಕುಚ ಅಂತ ಬರುತ್ತೆ ಸರ್, ಉಳಿ ಅಂತ, ಅದನ್ನ ನಾವು ಹುಣಸೆ ಬದಲು ಈ ಮಲ್ನಾಡ್ ಕಡೆ ಎಲ್ಲ ಯೂಸ್ ಮಾಡ್ತಾರೆ ಆ ಪೌಡರ್ನ. ಅದಾಗಿರ್ಬಹುದು ಈ ಗಾರ್ಸಿನಿಯಾ ಅಂತ ಸಿಗುತ್ತೆ ನಿಮ್ಗೆ, ಮುರುಗಲು ಅಂತ, ಮುರುಗಲಿನ ಬೆಣ್ಣೆ ಅಥವಾ ಅದರ ಒಂದು ಎಣ್ಣೆ ಬರುತ್ತೆ, ಅಥವಾ ಹಣ್ಣಿನ ಒಂದು ತೊಗಟೆನ ಒಣಗಿಸಿ ಬಳಸ್ತಾರೆ, ಅಥವಾ ಅದರಿಂದ ಎಷ್ಟೋ ಸ್ಕ್ವಾಶ್ ರಸ ಜ್ಯೂಸ್ ಈ ತರ ಕಮರ್ಷಿಯಲ್ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾರೆ. ಅಂಡ್ ನಾವು ಇವನ್ ಸರ್ಚ್ ಮಾಡಿದ್ರು ಗೂಗಲ್ ಅಲ್ಲಿ ಗಾರ್ಸಿನಿಯಾ ಬಟರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದು ಇಲ್ಲೇ ಬೆಳೆಯುವಂತ ಮರಗಳ ಒಂದು ಮುರುಗಲು ಮರ ಅಥವಾ ಗಾರ್ಸಿನಿಯಾ ಇಂಡಿಕಾ ಆಗಿರ್ಬೋದು ಅಥವಾ ಗಾರ್ಸಿನಿಯಾ ಅನದರ್ ಸ್ಪೀಶೀಸ್ ಇಂದ ಆ ಬಟರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸರ್. ಸೊ ಅದು ನಮಗೆ ಗೊತ್ತಿರುವಂತ ಮರಗಳಿಂದಾನೇ ಬರುವಂತ ಪ್ರಾಡಕ್ಟ್ ಗಳನ್ನ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಇಂಡಸ್ಟ್ರಿಯಲೈಸೇಷನ್ ಮಾಡ್ತಾರೆ. ಬಟ್ ಅದನ್ನ ನಾವು ಇಲ್ಲೇ ಬಳಸಬಹುದು ಅಂತ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಮುಖವಾಗಿ ಈ ಒಂದು ಜಿಲ್ಲೆಗೆ ಬಂದ್ರೆ, ಶಿವಮೊಗ್ಗ ಜಿಲ್ಲೆ ಬಂದ್ರೆ, ಇಲ್ಲ ಚಿಕ್ಕಮಗಳೂರು ಜಿಲ್ಲೆಗೆ ಬಂದ್ರೆ, ಇಲ್ಲ ಈಗ ಸಿರ್ಸಿಯ ಒಂದು ಬಾರ್ಡರ್ಗೆ ವೆಸ್ಟರ್ನ್ ಘಾಟ್ಸ್ ಒಂದು ಪ್ರದೇಶ ಅಲ್ವಾ, ಇಲ್ಲಿ ಸಿಗ್ತಕ್ಕಂತ ಅರಣ್ಯ ಉತ್ಪನ್ನಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವುದು ಅರಣ್ಯ ಉತ್ಪನ್ನಗಳು ಪ್ರಮುಖವಾಗಿ ಈ ಒಂದು ಸಮಯದಲ್ಲಿ, ಅಂದ್ರೆ ಈಗ ಏನು ಮಾವಿನ ಹಣ್ಣು, ಬೇರೆ ಹಣ್ಣುಗಳ ಒಂದು ಸಮಯ, ಈಗ ಗೇರು ಹಣ್ಣು, ಸೊ ನೀವೇನ್ ಹೇಳಕ್? ಸರ್, ಈ ಒಂದು ರೀಜನ್ ಅಲ್ಲಿ ಅಥವಾ ಈ ಒಂದು ಜಾಗದಲ್ಲಿ ಜಾಸ್ತಿ ಇವಾಗ ಫಾರ್ಮರ್ಸ್ ಎಲ್ಲರೂ ತುಂಬಾ ಬ್ಯಾಂಬು ಬೆಳೀತಾ ಇದ್ದಾರೆ. ಸೊ ಬ್ಯಾಂಬು, ಅದು ಕಟಾವಿಗೆ ಬಂದಿರೋ ಬ್ಯಾಂಬು ಸಿಗೋದಾದ್ರೆ ಒಂದು ಉತ್ಪನ್ನ ಅದಾಗ್ಬೋದು. ನೀವು ಕೇಳಿದ ಹಣ್ಣಿನ ಅಂಶಗಳಿಗೆ ಬಂದ್ರೆ ಅದು ಸೀಸನಲ್ ಫ್ರೂಟ್ಸ್ ಸರ್. ಈಗ ನಾವು ಒಂದು ನೇರಳೆ ಆದ್ರೂ ಅದರಲ್ಲಿ ಮತ್ತೆ ತುಂಬಾ ವಿಧವಾದ ನೇರಳೆಗಳಿದೆ. ಅದೆಲ್ಲ ಬಿಡೋದಕ್ಕೆ ಜೂನ್ ಮತ್ತೆ ಜುಲೈ, ಅದು ನೇರಳೆದು ಹಣ್ಣು ಬಿಡೋದು 2 ಇಯರ್ಸ್ ಒನ್ ಸರ್, 2 ವರ್ಷಕ್ಕೆ ಒಮ್ಮೆ ಬಿಡುತ್ತೆ. ಸೊ ಆ ಹಣ್ಣುಗಳು ಜೂನ್ ಟೈಮಿಗೆ ಬಂದ್ರೆ ಸಿಗುತ್ತೆ. ಈ ಟೈಮ್ ಅಲ್ಲಿ ಕಾಡಿನಲ್ಲಿ ಸಿಗೋ ಹಣ್ಣುಗಳು ತುಂಬಾ ಕಡಿಮೆ ಸರ್, ಕಡಿಮೆ. ಮಾವು, ಕಾಡು ಮಾವು, ಅಪ್ಪೆ ಮಿಡಿ, ಹಲಸು ಮತ್ತೆ ಅಪ್ಪೆ ಮಿಡಿ ಈ ಸೀಸನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಮೇಜರ್ ಆಗಿ ಈ ಕಡೆ ಬಳಸೋದಂದ್ರೆ ಅಪ್ಪೆ ಮಿಡಿ ಈ ಟೈಮ್ ಅಲ್ಲಿ ಕಾಡಲ್ಲಿ ಸಿಗುತ್ತೆ, ಹಲಸು ಸಿಗುತ್ತೆ. ಹಲಸು ಬಿಟ್ರೆ ಮತ್ತೆ ಈ ಗಾರ್ಡೆನಿಯಾ ಲ್ಯಾಟಿಫೋಲಿಯಾ ಅಂತ ಸಿಗುತ್ತೆ. ಆಮೇಲೆ ಆ ಗೋಣಿ ಹಣ್ಣು ಅಥವಾ ಅತ್ತಿಕಾಯಿ ಅಂತ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ ಈ ಶಿಕಾರಿಪುರ ಈ ಕಡೆ ರೀಜನ್ ಎಲ್ಲ ಬಂದ್ರೆ, ಅದರಿಂದ ಉಪ್ಪಿನಕಾಯಿ ಮಾಡ್ತಾರೆ, ಅದು ಈ ಸೀಸನ್ ಅಲ್ಲಿ ಸಿಗುತ್ತೆ. ಆಮೇಲೆ ಫೈಕಸ್ ಒಂದು ಗ್ಲೋಮರೇಟ್ ಅಂತ ಅತ್ತಿ ಹಣ್ಣು ಅಂತ ಗೊತ್ತಿರುತ್ತಲ್ಲ ಸರ್, ಅದು ಕೂಡ ಈ ಸೀಸನ್ ಅಲ್ಲಿ ಸಿಗುತ್ತೆ ಈ ರೀಜನ್ ಅಲ್ಲಿ ಬಂದ್ರೆ. ಮತ್ತೆ ಈ ಆಲ್ಮೋಸ್ಟ್ ಫೈಕಸ್ ರಿಲೇಟೆಡ್ ಸ್ಪೀಶೀಸ್ ಫ್ರೂಟ್ಸ್ ಗಳು ಈ ಸೀಸನ್ ಅಲ್ಲಿ ಸ್ವಲ್ಪ ಸಿಗ್ತವೆ. ಅದನ್ ಬಿಟ್ರೆ ನಮಗೆ ಫ್ರೂಟ್ಸ್ ಅಂತ ಹೇಳೋದಾದ್ರೆ ಸ್ವಲ್ಪ ಕೊಡಗು ಆ ಕಡೆ ಎಲ್ಲ ಹೋದ್ರೆ ಫ್ರೂಟ್ಸ್ ಜಾಸ್ತಿ ಸಿಗುತ್ತೆ ಸರ್. ಈ ಕಡೆ ಸ್ವಲ್ಪ ರೀಜನ್ ಅಲ್ಲಿ ಫಾರೆಸ್ಟ್ ಇಂಟೀರಿಯರ್ ಸಿರ್ಸಿಯಿಂದ ಆ ಕಡೆ ದಾಂಡೇಲಿ ಆ ರೀಜನ್ ಹೋದ್ರೆ ಸ್ವಲ್ಪ ಫ್ರೂಟ್ಸ್, ಈ ಕರೆಂಟ್ ಸರೌಂಡಿಂಗ್ ರೀಜನ್ ಅಲ್ಲಿ ನೇರಳೆ ಹಲಸು ಇವುಗಳು ಸ್ವಲ್ಪ ಜಾಸ್ತಿ. ಗಾರ್ಡೆನಿಯಾ ಲ್ಯಾಟಿಫೋಲಿಯ ಅಥವಾ ಗಾರ್ಡೆನಿಯಾ ಸ್ಪೀಶೀಸ್ ಸ್ವಲ್ಪ ಇದಾವೆ ಸರ್. ಇದ್ರ ಜೊತೆಗೆ ಈಗ ಅರಣ್ಯ ಉತ್ಪನ್ನಗಳಾಯ್ತು, ಉಪಯೋಗಗಳ ಕೂಡ ಹೇಳಿದ್ರಿ, ಯಾಕಂದ್ರೆ ವಿವಿಧ ಒಂದು ಕಾಯಿಲೆಗಳಿಗೆ ಇದು ಇದಾಗ್ತದೆ ಅಂತ. ಸೊ ಸರ್ಕಾರದಿಂದ ಆಗ್ಲಿ ಅಥವಾ ಇಲಾಖೆಯಿಂದ ಆಗ್ಲಿ ಈ ಉತ್ಪನ್ನಗಳ ಬಗ್ಗೆ, ಅದರ ಒಂದು ಸಂಸ್ಕರಣೆ ಮತ್ತು ಅದರ ಒಂದು ಮೌಲ್ಯವರ್ಧನೆ ಬಗ್ಗೆ ಏನಾದ್ರೂ ಮಾಡ್ತಾ ಇದ್ದಾರೆ ಮೇಡಮ್? ಸರ್, ಡಿಪಾರ್ಟ್ಮೆಂಟ್ ಇಂದ ಏನು ಮೌಲ್ಯವರ್ಧನೆ ಮಾಡ್ತಾ ಇಲ್ಲ. ಸೊ ಸರ್ಕಾರದಿಂದ ಮಾಡ್ತಿದ್ದಾರೆ ಸರ್. ಆ ಮೌಲ್ಯವರ್ಧನೆಗಳಿಗೆ ಮಿನಿಮಮ್ ಒಂದು ಪ್ರೈಸ್ ಅನ್ನ MSP ನ ಫಿಕ್ಸ್ ಮಾಡಿರೋದಾಗಿರ್ಬಹುದು, ಅಥವಾ ಪ್ರಧಾನಮಂತ್ರಿ ವನಧನ ಯೋಜನೆ ಆಗಿರಬಹುದು ಅದ್ರಂಡರ್ ಆಗಿರ್ಬಹುದು, ಅಥವಾ ಫಾರೆಸ್ಟ್ ಪ್ರೊಡ್ಯೂಸ್ ಅಂಡ್ ಟಿಂಬರ್ ಸರ್ಟಿಫಿಕೇಶನ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಸೊ ನಾವೊಂದು ಇಲಾಖೆಯಿಂದಲ್ಲ ಸರ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ MOFCC ಕಡೆಯಿಂದ ಮಾಡಿದ್ದಾರೆ ಸರ್. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಮೌಲ್ಯವರ್ಧನೆ ಬಗ್ಗೆ ಜಾಸ್ತಿ ಯಾವುದೇ ಒಂದು ಇದಿಲ್ಲ. ಅವರದು ಮೇನ್ ಅಂದ್ರೆ ಇಲ್ಲ ಇದೆ ಸರ್, ರಾಜ್ಯ ಸರ್ಕಾರದಿಂದನೂ ಸ್ಕೀಮ್ಸ್ ಇದೆ, ಕೇಂದ್ರ ಸರ್ಕಾರದಿಂದನೂ ಇದೆ, ರಾಜ್ಯ ಸರ್ಕಾರದಿಂದನೂ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿ ಕಡೆಯಿಂದ ಮೌಲ್ಯವರ್ಧನೆಗೆ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟಿಲ್ಲ. ಬೆಳೆಸೋದಾಗಿರ್ಬಹುದು, ಪ್ರೊಟೆಕ್ಟ್ ಮಾಡೋದಾಗಿರಬಹುದು, ಇದು ಅಥವಾ ಅನಿಮಲ್ಸ್ ಗೆ ಹ್ಯೂಮನ್ ಅನಿಮಲ್ಸ್ ನ ಕಾನ್ಫ್ಲಿಕ್ಟ್ ನ ತಡೆಯೋದಿಕ್ಕೆ ಕೆಲವು ರೋಡ್ ಸೈಡ್ ಅಲ್ಲಿ ಈ ನೇರಳೆ ಆಗಿರ್ಬಹುದು ಅಥವಾ ಹಲಸು ಆಗಿರ್ಬಹುದು ಅಥವಾ ವೈಲ್ಡ್ ಬನಾನಸ್ ಈ ತರ ಪ್ಲಾಂಟ್ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಎಲ್ಲಿ ಅನಿಮಲ್ಸ್ ಇರುವಂತೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಇಲ್ಲಿ ಅವಕ್ಕೆ ಸೀಸನಲ್ ಫ್ರೂಟ್ಸ್ ಬೇಕು, ಪೇರಳೆ ಆಗಿರ್ಬೋದು, ಯಾವುದೇ ಹಣ್ಣಾಗಿರ್ಬೋದು, ಆ ಹಣ್ಣ ಬಾಳೆ ಆತರ ಹಣ್ಣುಗಳ ಮರಗಳನ್ನ ನೆಡ್ತಾ ಇದಾರೆ. ಅವು ಅಂದ್ರೆ ಯೂಸ್ ಮಾಡ್ಲಿಕ್ಕೆ ಅನಿಮಲ್ಸ್ ಇರೋ ಜಾಗದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ನ ಅವಾಯ್ಡ್ ಮಾಡ್ಲಿಕ್ಕೆ ಅಥವಾ ಅವಕ್ಕೆ ಫುಡ್ ಪ್ರೊವೈಡ್ ಮಾಡ್ಲಿಕ್ಕೆ. ಮೌಲ್ಯವರ್ಧನೆ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಬಿಕಾಸ್ ಅವರ ಕಾನ್ಸಂಟ್ರೇಷನ್ ಪ್ರೊಟೆಕ್ಷನ್ ಮತ್ತೆ ಕನ್ಸರ್ವೇಶನ್ ಕಡೆ ಜಾಸ್ತಿ ಇದೆ. ಈಗ ಅರಣ್ಯದ ಉತ್ಪನ್ನಗಳು ಮತ್ತೆ ಇದರ ಉಪಯೋಗಗಳ ಬಗ್ಗೆ ಹೇಳಿದ್ರಿ. ಈಗ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಈಗ ಏನು ಜನವರಿಯಿಂದಾನೇ ಶುರು ಆಗ್ತದೆ ಕಾಡ್ಗಿಚ್ಚು ಅಥವಾ ಕಾಡಿಗೆ ಬೆಂಕಿ ಬಿತ್ತು ಅಂತ ನಾವು ಕೇಳ್ತಾ ಇರ್ತೀವಿ ಮೇಡಮ್. ಇದು ಹಿಂಗಂದ್ರೆ ಏನು ಮೇಡಮ್, ಈಗ ಕಾಡ್ಗಿಚ್ಚು ಅಥವಾ ಕಾಡಿಗೆ ಬೆಂಕಿ ಬಿತ್ತು ಅಂದ್ರೆ ಇದು ಯಾವ ರೀತಿಯಿಂದ ಸರ್? ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ಕಾಡಿಗೆ ಬೆಂಕಿ ಬೀಳ್ಲಿಕ್ಕೆ ಒಂದು ಈಗ ಎಷ್ಟೋ ಜನ ಒಂದು ಬ್ರೌಸಿಂಗ್ ಮಾಡೋದಾಗ್ಲಿ ಅನಿಮಲ್ ಒಂದು ಗುಂಪು ಕುರಿಗಳನ್ನ ಸಾಗಾಣಿಕೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಜನಗಳು, ಅವ್ರದ್ದೊಂದು ನಂಬಿಕೆ ಇದೆ ಬೆಂಕಿ ಹಾಕ್ತಾರೆ ಸೊ ಹೊಸ ಹುಲ್ಲು ನೀಟಾಗಿ ರೀಜನರೇಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಅವರು ಬೆಟ್ಟ ಮತ್ತೆ ಗುಡ್ಡ ಪ್ರದೇಶಗಳಲ್ಲಿ ಅವ್ರು ಬೆಂಕಿ ಹಾಕ್ತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿರುವಂತಹ ಟೂರಿಸ್ಟ್, ಸೊ ಟೂರಿಸ್ಟ್ ಏನ್ ಮಾಡ್ತಾರೆ ಓದ ಹತ್ರ ಈ ಡ್ರೈ ಆಗಿರೋದ್ರಿಂದ ಕ್ಲೈಮೇಟ್ ಸೊ ಟೆಂಪರೇಚರ್ ಏನಾಗಿದೆ ಹೈ ಆಗಿದೆ, ಗಾಳಿಯಲ್ಲಿ ಮಾಯಿಶ್ಚರ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ ಮತ್ತೆ ಗಾಳಿ ಡ್ರೈ ಗಾಳಿ ಇರುತ್ತೆ. ಸೊ ಇಂಥ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸಿಡಿಸುವಂತ ಒಂದು ಸಣ್ಣ ಕಿಡ್ಡಿ ಆಗಿರ್ಬೋದು, ಒಂದು ಸಿಗರೇಟ್ ಅನ್ನು ಬಿಸಾಕಿರೋದಾಗಿರ್ಬೋದು ಅಥವಾ ಫೈರ್ ಕ್ಯಾಂಪ್ಸ್ ಮಾಡಿ ಅದನ್ನ ಆರಿಸ್ಲಿಲ್ದಂಗ್ ಬಿಡೋದಾಗಿರ್ಬೋದು ಅಥವಾ ಕಾಡುಗಳಿಗೆ ಹೋಗಿ ಅಡಿಗೆ ಮಾಡ್ಕೊಳ್ಳೋದು ತಿನ್ನೋದು ಈ ತರ ಒಂದು ಕ್ರೇಜಿ ಒಂದು ಬಿಹೇವಿಯರ್ಸ್ ನ ಔಟರ್ ಎಷ್ಟೋ ಜನ ಬಂದವರು ಬೇರೆ ಕಡೆ ಕಾಡು ಇರುವಂತ ಕ್ಯಾಂಪ್ ಫೈರ್ ಆಗಿರ್ಬೋದು ಈ ಮಾಡ್ತಾ ಇರೋ ಒಂದು ಸಣ್ಣ ಕಿಡಿ ಸಾಕು ಸರ್ ಹತ್ಕೊಳ್ಳೋದಿಕ್ಕೆ, ಅಥವಾ ಈ ಶಿಫ್ಟಿಂಗ್ ಕಲ್ಟಿವೇಶನ್ ಅನ್ನೋ ಒಂದು ಅಭ್ಯಾಸ ಇದೆ ಅದಕ್ಕೆ ಅದಾಗಿರ್ಬೋದು ಈ ತರ. ಅಥವಾ ನ್ಯಾಚುರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಸಿಡಿಲು ಬಡತದಿಂದನು ಅಥವಾ ಟೆಂಪರೇಚರ್ ತುಂಬಾ ಜಾಸ್ತಿ ಆಗಿ ಸಡನ್ ತುಂಬಾ ಡ್ರೈ ಆಗಿರುವಂತ ಮರ ಬೆಂಕಿ ಹತ್ತಿಕೊಳ್ಳುವಂತ ಚಾನ್ಸಸ್ ಈ ತರ ಜಾಸ್ತಿ ಇರೋದ್ರಿಂದ, ಅಥವಾ ಸಂಘರ್ಷಣೆ ಈಗ ಒಂದು ಕಲ್ಲು ಕಲ್ಲು ಹೊಡೆದ್ರು ಒಂದು ಕಿಡಿ ತಾಗುತ್ತೆ ಆ ಕಿಡಿ ಬಂದ್ ಬಿದ್ರು ತುಂಬಾ ಒಣಗಿರೋ ಹುಲ್ ಮೇಲೆ ಸಾಕು ಅದು ಹತ್ಕೊಳ್ಳೋದಕ್ಕೆ, ಈಗ ಕ್ಲೈಮೇಟ್ ಅಷ್ಟು ಸಪೋರ್ಟ್ ಮಾಡುತ್ತೆ. ಸೊ ಇಂಥ ಮುಂತಾದ ಕಾರಣಗಳಿಂದ ಕಾಡಿಗೆ ಇವಾಗ ಬೆಂಕಿ ಬೀಳ್ತಾ ಇದೆ. ಸೊ ಇದನ್ನ ನಾವು ಮೇಜರ್ ಆಗಿ ಕಾಡುಗಿಚ್ಚನ್ನ ನಾವು ತುಂಬಾ ವಿಧವಾಗಿ ಕ್ಲಾಸಿಫೈ ಮಾಡ್ತೇವೆ. ಅದ್ರಲ್ಲಿ ನಾಲ್ಕು ವಿಧ ಹೇಳ್ಬೇಕು ಅಂತಂದ್ರೆ ಒಂದು ಗ್ರೌಂಡ್ ಫೈರ್ ಅಂತ, ಭೂಮಿಯ ಫುಲ್ ಕೆಳಗಡೆ ಭಾಗದಿಂದ ಹಿಡಿದ್ಬಿಟ್ಟು ಸ್ವಲ್ಪ ಮೇಲೆ, ಸರ್ಫೇಸ್ ಫೈರ್ ಅಂದ್ರೆ ಭೂಮಿಯಿಂದ ಸ್ವಲ್ಪ ಮೇಲೆ ಎತ್ತರದ ಇರೋ ತನಕ, ಕ್ರೌನ್ ಫೈರ್ ಅಂತ ಇನ್ನೊಂದು ಕರಿತೀವಿ ಸರ್. ಅಂದ್ರೆ ಮೇಲೆ ಕೊನೆಗೆ ಮರಗಳ ತುದಿ ತನಕನು ಬೆಂಕಿ ಯಾವಾಗ ಹತ್ಕೊಳ್ಳುತ್ತೆ ಅದನ್ನ ಕ್ರೌನ್ ಫೈರ್ ಅಂತ ಕರಿತೀವಿ ಸರ್. ಸೊ ಈ ತರ ಬೆಂಕಿ, ಆ ಬೆಂಕಿ ಕ್ರೀಪಿಂಗ್ ಆಗಿರ್ಬೋದು ಅಥವಾ ಸ್ಪಾಟ್ ಫೈರ್. ಸ್ಪಾಟ್ ಫೈರ್ ಅಂದ್ರೆ ಗಾಳಿಗೆ ಆ ಬೆಂಕಿ ಇಲ್ಲತ್ತಿರೋದು, ಗಾಡಿಗ ಕಿಡಿ ಒಂದು 500 meters ಬೇಕಾದ್ರೆ ಮುಂದೆ ಹೋಗಿ ಅಲ್ಲೊಂದ್ ಹತ್ರ ಮತ್ತೆ ಬಿದ್ರೆ ಸ್ಪಾಟ್ ಫೈರ್ ಅಂತ, ಒಂದೊಂದೇ ಸ್ಪಾಟಿಂಗ್ ಈ ತರ ಫೈರ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಯಾವಾಗ ಈ ಸಮ್ಮರ್ ಸೀಸನ್ ಬಂದ ತಕ್ಷಣ ಈ ತರ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಮೇಜರ್ ಅವಾಯ್ಡ್ ಮಾಡ್ಲಿಕ್ಕೆ ತುಂಬಾ ಟೆಕ್ನಾಲಜಿನ ಇವಾಗ ಡಿಪಾರ್ಟ್ಮೆಂಟ್ ಆಗ್ಲಿ ಮೇಜರ್ ಆಗಿ ಫೈರ್ ವಾಚರ್ಸ್ ಅಂತ ಬಿಟ್ಟಿರ್ತಾರೆ ಅಥವಾ ವಾಚ್ ಟವರ್ ಇರುತ್ತೆ, ಎಲ್ಲಾದ್ರೂ ಸ್ವಲ್ಪ ಹೋಗಿ ಅಷ್ಟು ದೂರದಲ್ಲೂ ಕಂಡ್ರು ಇನ್ಫಾರ್ಮ್ ಮಾಡ್ತಾರೆ ವೈರ್ಲೆಸ್ ಇಂದ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂತ. ಬಟ್ ಈಗ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ ಕೂಡ ಮಾಡ್ತಾ ಇದಾರೆ. ಆಮೇಲೆ ಈ GIS ಟೆಕ್ನಾಲಜಿ ಅಂತ ಬರುತ್ತೆ ಸರ್, ಸೊ ಅದ್ರಲ್ಲಿ ಒಂದು ಫಾರೆಸ್ಟ್ ಫೈರ್ ಮ್ಯಾಪ್ಸ್ ಅನ್ನ ಮುಂಚೆನೆ ಡಿಟರ್ಮೈನ್ ಮಾಡಿ ಪ್ರೊಡ್ಯೂಸ್ ಮಾಡಿರ್ತಾರೆ ಮ್ಯಾಪ್ನ. ಸೊ ನಾವು ಅಬ್ಸರ್ವ್ ಮಾಡಿರ್ಬೋದು ನಾಗರಹೊಳೆಯಲ್ಲಿ ಆಗಿರ್ಬೋದು, ಬಂಡೀಪುರ್ ಟೈಗರ್ ರಿಸರ್ವ್ ಆಗಿರ್ಬೋದು, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ 2019-20 ಈ ಟೈಮಲ್ಲೆಲ್ಲ ಅಲ್ಲಿ ಫಾರೆಸ್ಟ್ ಫೈರ್ ತುಂಬಾ ಆಗಿತ್ತು. ಸೊ ಆಗಿ ಎಷ್ಟೋ ಎಕರ್ಸ್ ಆಫ್ ಲ್ಯಾಂಡ್ ಅಥವಾ ಬಂಡೀಪುರ್ ಅಲ್ಲಿ ಆಗಿರ್ಬಹುದು ಆ ಹ್ಯೂಮನ್ ಡೆತ್ ಆಯ್ತು, ಆ ಫೈರ್ ಎಕ್ಸ್ಟಿಂಗ್ವಿಷರ್ ಡೆತ್ ಆಯ್ತು ಈ ತರ ಎಲ್ಲ ಕೇಳ್ತೀವಿ. ಪ್ರೊಟೆಕ್ಷನ್ ತಗೊಳ್ಳಿಲ್ಲದ ಹಾಗೆ ಅದು ಯಾವ ಕಡೆ ಗಾಳಿ ಮೂವ್ ಆಗುತ್ತೆ ಹೆಂಗೆ ಏನು ನೀಟಾಗಿ ತಿಳ್ಕೊಳ್ಳಿಲ್ದಲೇ ಅದನ್ನ ಆರ್ಸ್ಲಿಕ್ಕೆ ಹೋಗೋದ್ರಿಂದ ಕೂಡ ಜೀವಹಾನಿ ಜಾಸ್ತಿ ಇರುತ್ತೆ ಸರ್. ಸೊ ಆ ಬೆಂಕಿ ಬೀಳುವಾಗ ಅದನ್ನ ಟೈಪ್ಸ್ ಮಾಡ್ತೀವಿ ಸರ್, ಹೆಡ್ ಮತ್ತೆ ಟೈಲ್ ಪಾರ್ಟ್. ಮತ್ತೆ ಮಿಡಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಹೆಡ್ ಪಾರ್ಟ್ ವಿಂಡ್ ಯಾವ ಡೈರೆಕ್ಷನ್ ಮೂವ್ ಆಗ್ತಾ ಇದೆಯೋ ಫೈರ್ ಆ ಡೈರೆಕ್ಷನ್ ಗೆ ಟರ್ನ್ ಆಗುತ್ತೆ. ಸೊ ಅಂಡ್ ಟೈಲ್ ಪಾರ್ಟ್ ಇಸ್ ದಟ್ ಎಂಡ್ ಪಾರ್ಟ್, ಎಲ್ಲಿಂದ ಅದು ಉತ್ಪನ್ನ ಆಗಿರುತ್ತೆ ಅಲ್ಲಿ ಇಂಟೆನ್ಸಿಟಿ ಕಡಿಮೆ ಇರುತ್ತೆ ಸರ್. ಮುಂದೆ ಹೋಗುತ್ತಿರುವಂತ ಟೈಲು ಹೈಲಿ ಸ್ಪೀಡ್ ಇರುತ್ತೆ ಮತ್ತೆ ಬೆಂಕಿ ಇನ್ನೊಂದಕ್ಕೆ ಕ್ಯಾಚ್ ಮಾಡೋದಕ್ಕೆ ಜಾಸ್ತಿ ಮುಂದುವರಿತಾ ಇರುತ್ತೆ. ಸೊ ಅದು ಕ್ರೀಪ್ ಆಗ್ತಾ ಹೋಗುತ್ತೆ. ಇದನ್ನ ಹೆಂಗ್ ಅವಾಯ್ಡ್ ಮಾಡ್ಬೇಕು? ಈಗ ರೈತರೇ ಆಗ್ಲಿ ಎಷ್ಟೋ ಜನ ಕಾಡು ಮತ್ತೆ ತೋಟ ಅಕ್ಕಪಕ್ಕನೇ ಇರುತ್ತೆ, ಅಲ್ಲಿಂದಾನೇ ಇಲ್ಲಿಗೆ ಹತ್ಕೊಳ್ಳುವಂತ ಜಾಸ್ತಿ ಇರುತ್ತೆ. ಅದಕ್ಕೆ ಫೈರ್ ಲೈನ್ ಅಂತ ಮಾಡ್ಬೇಕು ಸರ್. ಸರ್ಟೈನ್ ಡಿಸ್ಟೆನ್ಸ್ ಅಲ್ಲಿ ಆ ಒಂದು ಜಾಗನ ಕಂಪ್ಲೀಟ್ಲಿ ಕ್ಲಿಯರ್ ಮಾಡ್ತಾರೆ. ಸೊ ಅದನ್ನ ಕ್ಲಿಯರ್ ಮಾಡಿದಾಗ ಫೈರ್ ಅಲ್ಲಿಂದ ಇಲ್ಲಿಗೆ ಕ್ಯಾಚ್ ಆಗೋದು ಕಡಿಮೆ ಆಗುತ್ತೆ ಡಿಸ್ಟೆನ್ಸ್. ಅದಕ್ಕೆ ಮೇನ್ ಆಗಿ ಫೈರ್ ಹತ್ಕೊಳ್ಳಕ್ ಬೇಕಾಗಿರೋದು ಆಕ್ಸಿಜನ್, ಹೀಟ್ ಮತ್ತೆ ಫ್ಯೂಲ್. ಮೂರಲ್ಲಿ ನಾವು ಒಂದನ್ ಕೊರತೆ ಮಾಡಿದ್ರು ಅದು ಮುಂದೆ ಹೋಗೋದನ್ನ ತಪ್ಪಿಸ್ಬೋದು. ಸೊ ಅದು ಮೇಜರ್ ಫ್ಯೂಲ್ ಅಂದ್ರೆ ನೆಕ್ಸ್ಟ್ ಅದು ಉರಿಬೇಕಾದ್ರೆ ಅದಕ್ಕೆ ಇನ್ನೊಂದು ಒಣಗಿರೋ ಅಂಶ ಇನ್ನೊಂದು ಸಿಕ್ಕರೆ ಫ್ಯೂಲ್ ಹತ್ಕೊಳ್ಳುತ್ತೆ. ಸೊ ಈ ಫೈರ್ ಲೈನ್ ನ ನಾವು ಹಾಕೋದ್ರಿಂದ ಅದಕ್ಕೆ ಬೇಕಾಗಿರುವಂತ ನೆಕ್ಸ್ಟ್ ಫ್ಯೂಲ್ ಸಿಗೋದಿಲ್ಲ ಸರ್. ಇನ್ನೊಂದು ಮತ್ತೊಂದು ಬಂದ್ರೆ ಆಕ್ಸಿಜನ್. ಆಕ್ಸಿಜನ್ ಅನ್ನ ನಾವು ಎಷ್ಟೋ ಎಕ್ಸ್ಟಿಂಗ್ವಿಷರ್ ಆಗಿರ್ಬೋದು, ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿರ್ಬೋದು, ಮತ್ತೆ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲೂ ಕ್ಲಾಸ್ ಎ ಬಿ ಸಿ ಡಿ ಇ ಎಫ್ ಜಿ ಕೆ ತನಕ ಡಿವೈಡ್ ಮಾಡ್ತೀವಿ ಸರ್. ಸೊ ಈ ವುಡ್ ಅನ್ನ ಅಥವಾ ಕಾಡಿಗೆ ಬೀಳುವಂತ ಫೈರ್ ಅನ್ನು ಕ್ಲಾಸ್ ಎ ಅಂಡರ್ ಬರೋ ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡಿ ಇದನ್ ಮಾಡ್ಬೋದು. ಈಗ ಕುಕ್ಕಿಂಗ್ ಅದಕ್ಕೆ ಬೇಕಾಗಿರೋ ಎಕ್ಸ್ಟಿಂಗ್ವಿಷರ್ಸ್ ಬೇರೆ, ಅಥವಾ ಈ ಕೆಮಿಕಲ್ ಬರ್ನ್ ಆದಾಗ ಯೂಸ್ ಮಾಡುವಂತ ಎಕ್ಸ್ಟಿಂಗ್ವಿಷರ್ ಕಾನ್ಸ್ಟೆಂಟ್ ಬೇರೆನೆ ಇರುತ್ತೆ. ಹ್ಯಾಲೋನ್ ಆಗಿರ್ಬೋದು, ಅಮೋನಿಯಂ ಸಲ್ಫೇಟ್ಸ್ ಆಗಿರ್ಬೋದು, ಇದರ ಡಿಫ್ರೆಂಟ್ ಫೋಮ್ ಅಂಡ್ ಗ್ಯಾಸ್ ವಾಟರ್ ಟೈಪ್. ಅದ್ರದ್ದು ಎಲ್ಲಾದ್ರೂ ಮೇಜರ್ ಕಾನ್ಸೆಪ್ಟ್ ಏನಂದ್ರೆ ಆಕ್ಸಿಜನ್ ನ ನೀಲ್ ಮಾಡೋದು. ಆಕ್ಸಿಜನ್ ಸಿಕ್ಕಾಗ ಮಾತ್ರ ಫೈರ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಸೊ ಆದ ಕಾರಣದಿಂದ ಅದು ಒಂದನ್ನ, ಅಥವಾ ಹೀಟ್ ಆ ಟೆಂಪರೇಚರ್ ನ ಲೋ ಡೌನ್ ಮಾಡೋದು. ಸೊ ಯಾವತ್ತು ಒಂದು ಫಾರೆಸ್ಟ್ ಅಲ್ಲಿ ಬಿದ್ದಿರುವಂತ ಫೈರ್ ನ ತಡೆಯೋದಕ್ಕಿಂತ ಮುಂಚೆ ಆ ಒಂದು ವೆದರ್ ಕಂಡೀಷನ್ ನ ತಿಳ್ಕೋಬೇಕು ಸರ್. ಯಾರು ತಡಿಯೋಕ್ ಹೋಗ್ತಾರೋ ಅಥವಾ ಆರ್ಸೋದಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ, ಗಾಳಿ ಯಾವ ಕಡೆ ಇದೆ. ಈಗ ಟೋಪೋಗ್ರಫಿ ಕೂಡ ಮ್ಯಾಟರ್ ಆಗುತ್ತೆ ಸರ್. ಸ್ಪೆಷಲಿ ಸೌತ್ ವರ್ಲ್ಡ್ ಫೇಸ್ ವರ್ಲ್ಡ್ ಆಗಿರುವಂತ ಹಿಲ್ ಮೌಂಟೈನ್ ಆಗಿರ್ಬೋದು, ಅಲ್ಲಿಗೆಲ್ಲ ಬೇಗ ಸ್ಪ್ರೆಡ್ ಆಗುತ್ತೆ. ಈಗ ಅದು ಟೋಪೋಗ್ರಫಿ ಅಪ್ಪಿದ್ದಂಗೂ ಫೈರ್ ಬೇಗ ಕ್ರೀಪ್ ಆಗ್ಬಿಡುತ್ತೆ. ನೀವು ಲೆವೆಲ್ ಅ ಲ್ಯಾಂಡ್ ಒಂದು ಪ್ಲೇನ್ ಲ್ಯಾಂಡ್ ಅಲ್ಲಿ ಫೈರ್ ಸ್ಪ್ರೆಡ್ ಆಗೋದಿಕ್ಕೋ ಅಪ್ ಲ್ಯಾಂಡ್ ಅಲ್ಲಿ ಸ್ಪ್ರೆಡ್ ಆಗೋದಿಕ್ಕೋ ಸ್ಪೀಡ್ನೆಸ್ ವೇರಿ ಆಗುತ್ತೆ. ಆ ಒಂದು ಕಂಡೀಷನ್ ಆಗಿರ್ಬೋದು, ಕ್ಲೈಮೇಟ್ ಹೆಂಗಿದೆ, ಮೋಡ ಇದೆಯಾ, ಅಥವಾ ಆ ಟೈಪ್ ಆಫ್ ವೆಜಿಟೇಷನ್ ಹೆಂಗಿದೆ, ಅಲ್ಲಿ ತುಂಬಾ ಥಿಕ್ ಇದೆಯಾ, ಎಲ್ಲವೂ ಡ್ರೈ ಇದೆಯಾ. ಸೊ ಅದನ್ನ ನೋಡಿಕೊಂಡು ಫೈರ್ ನ ಹಾರಿಸೋದಕ್ಕೆ ಇದನ್ ಮಾಡ್ಬೇಕು. ಸೊ ಪ್ರೀ ಮೆಷರ್ ಬಂದಾಗ ಹಾರಿಸೋದಕ್ಕಿಂತ ಈ ಟೈಮ್ ಅಲ್ಲಿ ಬರುತ್ತೆ, ಇವು ಫೈರ್ ಪ್ರೋನ್ ಏರಿಯಾಸ್ ಅಂತ ನಾವು ತಿಳ್ಕೊಂಡ್ಮೇಲೆ ಅಲ್ಲಿ ಮೊದಲೇ ಒಂದು ಇದನ್ನ ತಗೊಳ್ಳೋದು ಒಳ್ಳೇದು. ಈ ಮರಗಳನ್ನಾಗ್ಲಿ ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಮರಗಳು ಇರೋದ್ ಮಾಡೋದು, ಸ್ಪೇಸಿಂಗ್ ಕೊಡೋದು, ಒಂದಕ್ಕೊಂದು ತುಂಬಾ ಹತ್ರ ಇದ್ದಾಗ ಎರಡು ಒಣಗಿರೋ ಮರಗಳು, ಸೊ ಬೇಗ ಫೈರ್ ಕ್ಯಾಚ್ ಆಗುವಂತ ಜಾಸ್ತಿ, ಅಲ್ಲಲ್ಲಿ ಫೈರ್ ಲೈನ್ಸ್ ಕೊಟ್ಟಿರೋದು ಮಾಡ್ಬೇಕು. ಅಥವಾ ಈಗ ಡೈನಮೈಟ್ ಬ್ಲಾಸ್ಟರ್ಸ್ ಅಂತ ಬರುತ್ತೆ ಸರ್, ಎಂಡಿಗಿವಾಗೆಲ್ಲ ಅದನ್ನ ಫಾರಿನ್ ಕಂಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆ ಡೈನಮೈಟ್ ಬ್ಲಾಸ್ಟರ್ ನ ಒಂದು ಸರಪಳಿ ತರ ಇರುತ್ತೆ, ಅದನ್ನ ಸುತ್ತ ಹಾಕ್ತಾರೆ, ಅದು ಫೈರ್ ಟಚ್ ಆದ ತಕ್ಷಣ ಬ್ಲಾಸ್ಟ್ ಆಗುತ್ತೆ. ಆ ಪ್ರೊಡ್ಯೂಸ್ ಮಾಡುವಂತ ಫ್ಯೂಮು ಫೈರ್ ನ ಡೆವಲಪ್ ಆಗೋದಿಕ್ ಬಿಡಲ್ಲ, ಅಂದ್ರೆ ಅದು ಸರ್ಫೇಸ್ ಫೈರ್ ಆಗಿದ್ದಾಗ ಮಾತ್ರ ಯುಟಿಲೈಸ್ ಆಗುತ್ತೆ ಆ ಡೈನಮೈಟ್ ಬಾಂಬ್ಸ್. ಅದ್ ಪ್ರೊಡ್ಯೂಸ್ ಮಾಡುವಂತ ಫ್ಯೂಮ್ಸ್ ಅಲ್ಲೇ ತಡೆಯುತ್ತೆ ಸರ್ ಬೆಂಕಿನ. ಸೊ ಆ ಬೆಂಕಿ ಅಲ್ಲೇ ತಡೆದಾಗ ಅದು ಮುಂದೆ ಬರೋದಿಲ್ಲ ಅನ್ನೋ, ಅದು ಟೆಂಪ್ರವರಿ ಎಮರ್ಜೆನ್ಸಿ, ಸಡನ್ ಆಗಿ ನಾವು ತಡೆಯುವಂತ ಶಕ್ತಿ, ಬಟ್ ಅದ್ ಮತ್ತೆ ಮುಂದುವರಿಯುತ್ತೆ, ಸ್ವಲ್ಪ ಸಮಯವನ್ನ ತಡಿಬಹುದು. ಅಥವಾ ಒಂದೇನೋ ಬರೋ ಅದನ್ನ ಯೂಸ್ ಮಾಡಬಹುದು, ಫೈರ್ ಲೈನ್ಸ್ ಯೂಸ್ ಮಾಡಬಹುದು. ಟ್ರೀಸ್ ನೆಲ್ಲ ನೀಟಾಗಿ ಇಮಿಡಿಯೇಟ್ ಅಂದ್ರೆ ಫೈರ್ ಬೀಳುವಂತ ಜಾಗ ಅಂತ ಎಲ್ಲಿ ನಾವು ಮೊದಲೇ ನೋಟಿಫೈ ಮಾಡಿರ್ತೀವಿ ಆ ಜಾಗದಲ್ಲಿ ಫಾರೆಸ್ಟ್ ನ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಉಪಯೋಗ. ಅಲ್ಲಿ ನಿಯರ್ ಬೈ ರೈತರುಗಳಿಗೆ ಹೇಳ್ಬೇಕು ಅಂತಂದ್ರೆ ಮೇಜರ್ ಆಗಿ ಫೈರ್ ಲೈನ್ ಮಾಡ್ಕೊಳ್ಳೋದು ಅಥವಾ ಕಾಂಟೋರ್ ಫೈರ್ ಕೊಡೋದು ಹಿಂಗೆ. ಬಟ್ ಕಾಂಟೋರ್ ಫೈರ್ ಯಾವತ್ತು ಟೆಕ್ನಿಕಲಿ ನೀಟಾಗಿ ಗೊತ್ತಿರೋ ವ್ಯಕ್ತಿ ಸಹಾಯ ತಗೊಂಡ್ ಮಾಡ್ಬೇಕು. ಸೊ ಇವರೇ ಕಾಂಟೋರ್ ಫೈರ್ ಕೊಡಕ್ ಹೋದಾಗ ಫೈರ್ ಕ್ಯಾರೆಕ್ಟರ್ ಗೊತ್ತು, ಯಾವ ಡೈರೆಕ್ಷನ್ ಗಾಳಿ ಬರುತ್ತೆ, ಯಾವಾಗ ಹೆಂಗ್ ಮೂವ್ ಆಗುತ್ತೆ ಅಂತ ಗೆಸ್ ಮಾಡೋದಿಕ್ಕಾಗಲ್ಲ. ಸಮಟೈಮ್ಸ್ ವಿಂಡ್ ಮೂವ್ಮೆಂಟ್ ತುಂಬಾ ಜಾಸ್ತಿ ಇದ್ದಾಗ. ಸೊ ಸ್ಪೆಷಲೈಸ್ಡ್ ಪರ್ಸನ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು. ಅಥವಾ ಮೇಜರ್ ಆಗಿ ಆಕ್ಸಿಜನ್ ಸಿಗ್ಲಿಲ್ದಂಗೆ ಆ ಮೂವ್ಮೆಂಟ್ ಕಟ್ ಮಾಡ್ತಾ ಅಥವಾ ಅಲ್ಲಿ ಒಂದು ಹೀಪ್ ಆಫ್ ಸಕ್ಯುಲೆಂಟ್ಸ್ ನ ಇದು ಯೂಸ್ ಮಾಡೋದಾಗಿರ್ಬೋದು. ಸಕ್ಯುಲೆಂಟ್ಸ್ ನ ಗ್ರೋ ಮಾಡೋದ್ರಿಂದ ಒಂದ್ ಲೆವೆಲ್ಗೆ ಅವಾಯ್ಡ್ ಮಾಡ್ಬೋದು. ಸಕ್ಯುಲೆಂಟ್ ಪ್ಲಾಂಟ್ಸ್ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಯೂಫೋರ್ಬಿಯಾ ಆಗಿರ್ಬೋದು, ಅಗೇವ್ ಅಂತ ಕೇಳಿರ್ಬೋದು, ಈ ನೋಡೋದಿಕ್ಕೆ ಅಲೋವೆರಾ ಗಿಡ ತರ ಕಾಣುತ್ತೆ ಸ್ವಲ್ಪ, ಅದು ಆಫ್ರಿಕಾದಲ್ಲೆಲ್ಲ ಫೈಬರ್ ಎಕ್ಸ್ಟ್ರಾಕ್ಷನ್ ತುಂಬಾ ಯೂಸ್ ಮಾಡ್ತಾರೆ. ಸೊ ಆಗ ಒಂದು ಗಿಡ ಸಕ್ಯುಲೆಂಟ್ ಪ್ಲಾಂಟ್ಸ್ ಅಂತ ಏನ್ ಬರ್ತವೆ, ಈಗ ನ್ಯಾಚುರಲ್ ಅದಂದ್ರೆ ನಮ್ಗೆ ಉಪ್ಪೊಂಚ ಇದು ಸಿಗುತ್ತೆ ಸರ್, ಪಾಪಸ್ಕಳ್ಳಿ. ಸೊ ಈ ತರ ಗಿಡಗಳನ್ನ ಬಾರ್ಡರ್ ಅಲ್ಲಿ ನಾವು ಗ್ರೋ ಮಾಡೋದ್ರಿಂದ ಅಥವಾ ಪ್ಲೇಸ್ ಮಾಡೋದ್ರಿಂದ ಫೈರ್ ಸ್ಪ್ರೆಡ್ ಆಗಲ್ಲ, ನ್ಯಾಚುರಲ್ ರೆಸಿಸ್ಟೆಂಟ್. ಅದೇ ಈ ನಾರ್ತ್ ಇಂಡಿಯಾದಲ್ಲಿ ಆದ್ರೆ ಡಗ್ಲಾಸ್ ಫರ್, ಪೈನಸ್ ಸ್ಪೀಶೀಸ್ ಅಂತ ಬರ್ತವೆ, ಅಥವಾ ಬೋಚ್ ಬೀಚ್ ಸ್ಪೀಶೀಸ್ ಅಂತ, ಇವನ್ನೆಲ್ಲ ಯೂಸ್ ಮಾಡಿ. ಪೈನ್ಸ್ ಅಂತ ಅಂತೂ ಗೊತ್ತಿರುತ್ತೆ ಎಲ್ಲರಿಗೂ, ಅದೇ ತರ ಡಗ್ಲಾಸ್ ಫರ್ ಈ ತರ ಸ್ಪೀಶೀಸ್ ನ ಗ್ರೋ ಮಾಡೋದ್ರಿಂದ ಅವು ಸ್ವಲ್ಪ ನ್ಯಾಚುರಲಿ ಫೈರ್ ರೆಸಿಸ್ಟೆಂಟ್ ಅಂತ. ಸೊ ಅದೇ ತರ ನಾವು ಸೌತ್ ಇಂಡಿಯಾದಲ್ಲಿ ಸಕ್ಯುಲೆಂಟ್ಸ್ ನ ಯೂಸ್ ಮಾಡಬಹುದು, ಅಥವಾ ಕ್ಲೋರೋಸೈಲನ್ಸ್ ವಿಟೇನಿಯಾ ಯೂಸ್ ಮಾಡಬಹುದು, ನಮ್ಮ ಟೀಕ್ ಆಗಿರ್ಬೋದು. ಅಂದ್ರೆ ಸ್ವಲ್ಪ ಸಮ್ಮರ್ ಅಲ್ಲೂ ತುಂಬಾ ಗ್ರೀನರಿ ಇರುವಂತಹ ಸ್ಪೀಶೀಸ್ ಆಗಿರ್ಬೇಕು. ಈಗ ಸ್ವಿಟೇನಿಯಾ ಆಗಿರ್ಬೋದು, ಅದು ಕೂಡ ಸಮ್ಮರ್ ಅಲ್ಲಿ ಸ್ವಲ್ಪ ಗ್ರೀನ್ ಇರುತ್ತೆ. ಸಮ್ಮರ್ ಅಲ್ಲಿ ಡ್ರೈ ಆಗೋದಕ್ಕಿಂತ ಸಮ್ಮರ್ ಅಲ್ಲಿ ಅವಾಗ ತಾನೆ ಚಿಗಿರೋದಕ್ಕಿಂತ ಫುಲ್ ಯಾವ ಗ್ರೀನ್ ಇದೆ ಅನ್ನೋದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಫೈರ್ ನ ಮಧ್ಯ ಮಧ್ಯ ಮಿಕ್ಸ್ ಮಾಡೋದ್ರಿಂದ ಅವಾಯ್ಡ್ ಮಾಡಬಹುದು. ಈಗ ನಾವು ಕಾಡಿಗಿಚ್ಚು ಇದು ಕೇವಲ ಹುಲ್ಲಿಗೆ ಹತ್ಕೊಂಡ್ರೆ ಮಾತ್ರ ನಾವು ಕಾಡ್ಗಿಚ್ಚು ಅಂತೀವ, ಅಥವಾ ಗಿಡಕ್ಕೂ ಕೂಡ ವ್ಯಾಪಿಸಿದ್ರೆ ಕಾಡ್ಗಿಚ್ಚು ಅಂತೀವ ಮೇಡಮ್? ಎರಡು ಕೂಡ ಸರ್. ಎಲ್ಲಿ ಓವರ್ ಆಲ್ ಆಗಿ ಅದು ಫೈರ್ ಬೀಳೋದು ಫಾರೆಸ್ಟ್ ಫೈರ್. ಫಾರೆಸ್ಟ್ ಅಲ್ಲಿ ತುಂಬಾ ವಿಧ ಬರುತ್ತೆ. ಇದು ಮಲ್ನಾಡ್ ಆಗಿರ್ಬೋದು, ಸ್ವಲ್ಪ ಮುಂದೆ ಹೋದ್ರೆ ಸೆಂಟ್ರಲ್ ಡ್ರೈ ರೀಜನ್ ಸಿಗುತ್ತೆ, ಆಮೇಲೆ ಹುಲ್ಗಾವಲು ತರ ಏರಿಯಾ ಸಿಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಸರ್, ಎಲ್ಲಾದ್ರೂ ಕಾಡಗ್ ಬೆಂಕಿ ಬಿದ್ರೆ ಅದು ಕಾಡ್ಗಿಚ್ಚೆ ಆಗುತ್ತೆ. ಈಗ ನೀವು ಹೇಳಿದ್ರಿ ಮಾಡರ್ನ್ ಟೆಕ್ನಾಲಜಿನ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅರಣ್ಯ ಇಲಾಖೆಯವರು ತುಂಬಾನೇ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ. ಸೊ ಇದು ಪ್ರತಿಯೊಂದು ತುಂಬಾ ದಟ್ಟ ಅರಣ್ಯ ಅಂತ ಪ್ರದೇಶದಲ್ಲಿ ಬೆಂಕಿ ಬಿದ್ರೆ ಹೇಗೆ ಅದನ್ನ ಗುರುತಿಸ್ತೀರಿ, ಮತ್ತೆ ಅದನ್ನ ನಿರ್ವಹಣೆ ಮಾಡೋದು ಹೇಗೆ? ಸರ್, ನಾನು ಅವಾಗ್ಲೇ ಹೇಳಿದೆ, GIS ಅಂತ ಸ್ಪೇಸ್ ಇಮೇಜಿಂಗ್ ನ ತಗೊಂಡು ಅಥವಾ ಸ್ಪೇಸ್ ಫೋಟೋಸ್ ನ ತಗೊಂಡು ಪ್ರೀ ಡಿಟರ್ಮೈನ್ ಮಾಡ್ತಾರೆ. ಸೊ ಈಗ ಮೇಜರ್ ಫಾರೆಸ್ಟ್ ಅಲ್ಲಾದ್ರೆ ಅವರು ಸ್ಪೇಸ್ ಕ್ರಾಫ್ಟ್ ಅಥವಾ ಡ್ರೋನ್ಸ್ ನ ಯೂಸ್ ಮಾಡಿ, ಇವಾಗ ಕರೆಂಟ್ಲಿ ಡ್ರೋನ್ಸ್ ನ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಯೂಸ್ ಮಾಡ್ತಾ ಇದಾರೆ. ಅದರಲ್ಲಿ ಥರ್ಮಲ್ ಸೆನ್ಸರ್ಸ್, ಆಪ್ಟಿಕಲ್ ಸೆನ್ಸರ್ಸ್ ನ ಯೂಸ್ ಮಾಡ್ತಾರೆ. ಥರ್ಮಲ್ ಸೆನ್ಸರ್ಸ್ ಹೀಟ್ ಎಷ್ಟ್ ಇದೆ ಅಥವಾ ಎಷ್ಟ್ ಪ್ರೊಡ್ಯೂಸ್ ಆಗ್ತಿದೆ, ಆ ಸ್ಪಾಟ್ ಯಾವ್ದಂತ ರೆಕಗ್ನೈಸ್ ಮಾಡುತ್ತೆ. ಆಪ್ಟಿಕಲ್ ಸೆನ್ಸರ್ಸ್ ಆಗಿರ್ಬೋದು ಅಥವಾ ಸ್ಪಾಟ್ ಸೆನ್ಸರ್ಸ್ ನ ಯೂಸ್ ಮಾಡ್ಬಿಟ್ಟು ಟೆಕ್ನಾಲಜಿಕಲಿ ಯೂಸ್ ಮಾಡ್ತಾರೆ. ಆ ಇಮೇಜ್ ಅನ್ನ ಫೋಟೋಸ್, ಮೇನ್ ಸ್ಪೇಸ್ ಇಮೇಜ್ ಅನ್ನ ನೋಡ್ಬಿಟ್ಟು, ಆ ದೊಡ್ಡ ದೊಡ್ಡ ಈಗ ಅಮೆಝಾನ್ ಫಾರೆಸ್ಟ್ ಆಗಿರ್ಬೋದು ಬ್ರೆಜಿಲ್ ಅಲ್ಲಿ, ಅಲ್ಲೆಲ್ಲ ಮೇಜರ್ ಆಗಿ ಇದನ್ ಮಾಡ್ಬೇಕು ಅಂದ್ರೆ ಸ್ಪೇಸ್ ಕ್ರಾಫ್ಟ್ ನ ಯೂಸ್ ಮಾಡ್ತಾರೆ. ಅಲ್ಲಿಂದ ಒಂದು ಈಗ ಹೇಳಿದ ಆಕ್ಸಿಜನ್ ನ ರೆಡ್ಯೂಸ್ ಮಾಡುವಂತಹ ಒಂದು ಫ್ಲೂಯಿಡ್ ಕಂಟೆಂಟ್ಸ್ ಆಗಿರ್ಬೋದು, ಆ ಪೌಡರ್ ಆಗಿರ್ಬೋದು, ಸ್ಪೇಸ್ ಇಂದ ಅಲ್ಲಿಂದಾನೆ ಸ್ಪ್ರೇ ಮಾಡ್ತಾರೆ. ಸಡನ್ ಆಗಿ ಹ್ಯೂಮನ್ ಎಂಟರ್ ಆಗೋದಿಕ್ ಆಗಲ್ಲ ಅಲ್ಲ, ಅಲ್ಲೆಲ್ಲ ತುಂಬಾ ಟೆಕ್ನಾಲಜಿ ಇರುತ್ತೆ. ಇವಾಗ ಇನ್ನೊಂದು ನೇಮ್ ಇದೆ ಸರ್, ಅದು ಬಂದ್ಬಿಟ್ಟು ಬರ್ನ್ ಬಾಟ್ RX1 ಅಂತ ಯೂಸ್ ಮಾಡ್ತಾರೆ. ಅದು ಇಂಟೆನ್ಸ್ ಆಗಿ ಇಮಿಡಿಯೇಟ್ ಆಗಿ ಅವರು ಫೈರ್ ಲೈನ್ ಕ್ರಿಯೇಟ್ ಮಾಡಬಹುದು ಸ್ಪೀಡ್ ಆಗಿ, ಲಾರ್ಜ್ ಏರಿಯಾದಲ್ಲಿ, ಟೈಮ್ ಕನ್ಸ್ಯೂಮಿಂಗ್ ಲೆಸ್. ಈ ತರ ಮೆಕನೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದಾವೆ. ಅಂಡ್ ಇವಾಗ ಹೇಳ್ಬೇಕಂದ್ರೆ ಟ್ರೆಂಡ್ ಅಲ್ಲಿ ಡ್ರೋನ್ ನ ಯೂಸ್ ಮಾಡ್ತಾರೆ ಸರ್ ಇಮಿಡಿಯೇಟ್ ಆಗಿ. ಅದನ್ ಬಿಟ್ರೆ ಯೂಶುವಲ್ ಆಗಿ ಫೈರ್ ಎಕ್ಸ್ಟಿಂಗ್ವಿಷರ್ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಇದನ್ನ ಮಾಡ್ತಾರೆ. ಇದನ್ನ ತಡೆಗಟ್ಟೋದಕ್ಕೆ ಏನು ಒಂದು ಕ್ರಮಗಳನ್ನ ಹೇಳ್ಬಹುದು ನೀವು, ನಿರ್ವಹಣಾ ಕ್ರಮಗಳು ಅಥವಾ ಮುನ್ನೆಚ್ಚರಿಕೆ ಕ್ರಮಗಳು? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಚಾರಣಕ್ಕೆ ಬರೋರು ತುಂಬಾನೇ ಜಾಸ್ತಿ ಜನ ಬರ್ತಾರೆ, ಜೊತೆಗೆ ಈಗ ದನಗಾಹಿಗಳು ಕುರಿಗಾಹಿಗಳು ಕೂಡ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು, ಕಾಡಿನ ಒಂದು ಸುತ್ತಮುತ್ತ ಕಾಡಿನ ಒಂದು ಅಂಚಿನಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ಅಥವಾ ಅವರಿಗೆ ಒಂದು ನಿರ್ವಹಣಾ ಕ್ರಮವಾಗಿ ಅಥವಾ ತಡೆಗಟ್ಟುವ ಕ್ರಮವಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಮೇಜರ್ ಆಗಿ ಒಣಗಿರೋ ಅಂಶಗಳು, ಕೆಳಗಡೆ ಸರ್ಫೇಸ್ ಮೇಲೆ ತುಂಬಾ ಡ್ರೈ ಸಸಿಗಳಾಗಿರ್ಬೋದು ಅಥವಾ ಒಣಗಿರೋ ಹುಲ್ಲುಗಳಾಗಿರ್ಬಹುದು ಅಥವಾ ಮರದ ಎಲೆಗಳು ಬಿದ್ದು ತುಂಬಾ ಒಣಗಿರುತ್ತೆ, ತೊಗಟೆಗಳು ಎಲೆಗಳು ಎಲ್ಲ ಸುತ್ತಮುತ್ತ ಸರ್ಫೇಸ್ ಮೇಲೆ, ಆ ಏರಿಯಾವನ್ನ ಕ್ಲಿಯರ್ ಮಾಡ್ಕೋಬೇಕು ಮೇಜರ್ ಆಗಿ. ಸರ್ಫೇಸ್ ಫೈರ್ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಅದೇ ಮೇಜರ್ ಕಾರಣ. ಮತ್ತೆ ನಾನು ಇನ್ನೊಂದು ಹೇಳಿದೆ, ಮರಗಳನ್ನ ಪ್ರೂನಿಂಗ್ ಮಾಡೋದು ಅಂತ. ಮರಗಳದ ಬ್ರಾಂಚಸ್ ಏನಿರುತ್ತೆ, ಆ ಬ್ರಾಂಚ್ ಗಳನ್ನ ಸರ್ಟನ್, ಅದು ತುಂಬಾ ಅಗಲವಾಗಿರುತ್ತೆ ಅಲ್ಲ, ಅಗಲವಾಗಿರೋ ಬ್ರಾಂಚ್ ಗಳನ್ನ ಕಡಿಯೋದು ಸರ್, ಸೊ ದಟ್ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋದ್ರಿಂದ. ಆಮೇಲೆ ಈ ಒಂದು ಒಣಗೋಗಿ ಸತ್ತೋಗಿರೋಂತ ಮರಗಳಿರುತ್ತೆ, ಅದರಲ್ಲಿ ರೆಸಿನಸ್ ಅಂಶ ಅದೆಲ್ಲ ಜಾಸ್ತಿ ಸ್ಪ್ರೆಡ್ ಆಗಿರೋದ್ರಿಂದ ಅದೆಲ್ಲ ಫೈರ್ ನ ಬೇಗ ಕ್ಯಾಚ್ ಮಾಡುತ್ತೆ. ಸೊ ಆತರ ಮರಗಳಿದ್ರೆ ಅಥವಾ ರೆಸಿನ್ ತುಂಬಾ ಯೂಸ್ ಔಟ್ ಆಗಿದ್ರೆ ಅದು ಹೈಲಿ ಫ್ಲೇಮೇಬಲ್, ಸೊ ಅದ್ ಹೆಲ್ಪ್ ಮಾಡುತ್ತೆ ಫೈರ್ ನ. ಸೊ ಆತರ ಇರೋ ಮರಗಳನ್ನ ಮುಂಚೆನೆ ನೋಡ್ಬಿಟ್ಟು ಕ್ಲಿಯರ್ ಮಾಡೋದ್ರಿಂದ ಅಡ್ವಾಂಟೇಜ್ ಆಗುತ್ತೆ. ಅಥವಾ ಇನ್ನೊಂದೇನಂದ್ರೆ ಫೈರ್ ಲೈನ್, ನಾನು ಅವಾಗ್ಲೇ ಹೇಳಿದೆ ಫೈರ್ ಲೈನ್ ಆಗಿರ್ಬೋದು ಅಥವಾ ಆ ಏರಿಯಾದಲ್ಲಿ ವಾಟರ್ ರಿಸೋರ್ಸ್ ಎಲ್ಲಿದೆ, ಮಿಡಲ್ ಮಿಡಲ್ ಟ್ರೆಂಚಸ್ ಅಲ್ಲಿ ವಾಟರ್, ಈಗ ಫೈರ್ ಪ್ರೋನ್ ಏರಿಯಾದಲ್ಲಿ ಸಡನ್ ಆಗಿ ಟ್ಯಾಂಕ್ ರೀಫಿಲ್ ಮಾಡ್ಲಿಕ್ಕೆ ನಮ್ಗೊಂದು ಸೋರ್ಸ್ ಬೇಕು ಕಡಿಮೆ ಆಯ್ತು ಅಂದ್ರೆ, ಸೊ ಸೋರ್ಸಸ್ ಅಡ್ವಾನ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಮೇಜರ್ ಆಗಿ ಫೈರ್ ಲೈನ್ ನ ಕ್ರಿಯೇಟ್ ಮಾಡ್ತಾರೆ ಸರ್, ಒಂದ್ ಏರಿಯಾ ಇಂದ ಇನ್ನೊಂದ್ ಏರಿಯಾ ಗ್ಯಾಪ್ ಕ್ರಿಯೇಟ್ ಮಾಡಿ, ಸೊ ಫೈರ್ ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆಗ್ಲಿಲ್ಲ ನಂಗೆ. ನಾನು ಇನ್ನೊಂದು ಹೇಳಿದ್ರೆ ಸಕ್ಯುಲೆಂಟ್ಸ್ ನ ಗ್ರೋ ಮಾಡಬಹುದು ಅಂತ ಅಡ್ವಾನ್ಸ್. ಸೊ ಸಕ್ಯುಲೆಂಟ್ಸ್ ನ ಅಡ್ವಾನ್ಸ್ ಗ್ರೋ ಮಾಡೋದ್ರಿಂದ ಸೊ ಒಂದು ತಂಟೆಗೆ ಅಥವಾ ಡೋಲಮೈಟ ಸರಪಳಿ ಇದನ್ನ ಯೂಸ್ ಮಾಡಬಹುದು. ಆ ಡೈನಮೈಟ್ ಬ್ಲಾಸ್ಟರ್ಸ್ ನ ಕೂಡ ಟೆಂಪ್ರವರಿ ಹಾಕಿರ್ಬೋದು. ಸಡನ್ ಆಗಿ ಸ್ವಲ್ಪ ಸಮಯದ ತನಕ ಅದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ಅಷ್ಟರ ಒಳಗಡೆ ನಾವು ವಾಟರ್ ರಿಸೋರ್ಸ್ ಅಥವಾ ಬೇರೆ ಯಾವ್ದಾದ್ರು ಮೆಥಡ್ ನ ಯೂಸ್ ಮಾಡಿ ಅದನ್ನ ಇದನ್ ಮಾಡಬಹುದು. ಈಗ ಇದು ಕಾಡ್ಗಿಚ್ಚು ಅಥವಾ ಕಾಡಿಗೆ ಬೆಂಕಿ ಬಿತ್ತಂತ, ಇದು ಪದೇ ಪದೇ ಒಂದೇ ಪ್ರದೇಶದಲ್ಲಿ ಬೀಳುತ್ತಾ ಅಥವಾ ವರ್ಷ ವರ್ಷ ಕೂಡ ಬೇರೆ ಬೇರೆ ಒಂದು ಸ್ಥಳಗಳಲ್ಲಿ ಇದು ಬೀಳುತ್ತಾ ಅಂತ ಅನ್ನೋದು ಹೇಗೆ ಮೇಡಮ್? ಇದು ಸರ್ ಬೀಳೋ ಜಾಗದಲ್ಲಿ ಮತ್ತೆ ಬೀಳ್ಬಹುದು, ಬೀಳ್ಬಾರ್ದಂತ ಏನಿಲ್ಲ. ಅಥವಾ ಬಿದ್ದಿಲ್ದಿರೋ ಜಾಗದಲ್ಲಿ ಮತ್ತೆ ಬೀಳಲ್ಲ ಅಂತಾನು ಏನಿಲ್ಲ ಸರ್. ಇಟ್ ಡಿಪೆಂಡ್ಸ್, ನಾನೇ ಅವಾಗಲೇ ಸೋರ್ಸಸ್ ಹೇಳಿದೆ, ಮ್ಯಾನ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಆಗಿರ್ಬೋದು. ಈ ಜಾಗದಲ್ಲಿ ಈ ವರ್ಷ ಬಿದ್ದಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಇಲ್ಲೇ ಲೈಟ್ನಿಂಗ್ ಆದ್ರೆ ಬೀಳ್ಬಹುದು. ಹ್ಯೂಮನ್ ಇಂಟರ್ಫೆರೆನ್ಸ್ ಅಲ್ಲಿ ಒಂದು ಇಂಟೆನ್ಶನಲಿ ಆಗುತ್ತೆ, ಇನ್ನೊಂದು ಅನ್ಇಂಟೆನ್ಶನಲಿ ಆಗಿರುತ್ತೆ. ಸೊ ಇಂಟೆನ್ಶನಲಿ ಫೈರ್ ಹಾಕೋದಾಗಿರ್ಬೋದು ಅಥವಾ ಈ ಸ್ಮೋಕಿಂಗ್, ಫೈರ್ ಕ್ಯಾಂಪ್ಸ್ ಎಕ್ಸೆಟ್ರಾ ನಾನು ಹೇಳಿದೆ, ಅಥವಾ ಈ ಶಿಫ್ಟಿಂಗ್ ಕಲ್ಟಿವೇಶನ್ ಅಲ್ಲಿ ಆಗಿರ್ಬೋದು, ಅಥವಾ ಬ್ರೌಸಿಂಗ್ ಮಾಡೋರು ಬೆಂಕಿ ಹಾಕಿ ಜಾಗ ಕ್ಲಿಯರ್ ಮಾಡ್ಕೊಳ್ಳೋದು. ಇದರಿಂದ ಮೇಜರ್ ಸೋರ್ಸಸ್ ಅದೇ. ಸೊ ನ್ಯಾಚುರಲಿ ಅಂತಂದ್ರೆ ಹೇಳ್ದಾಗೆ ಒಂದು ಲೈಟ್ನಿಂಗ್ ಆಗಿರ್ಬೋದು, ಆರ್ ಎಲ್ಸ್ ಅಥವಾ ಓವರ್ ಟೆಂಪರೇಚರ್ ಇಂದ ಡ್ರೈ, ಇದಕ್ಕೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಒಂದೇ ಕಡೆ ಸ್ಪಾಟ್ ಅಲ್ಲಿ ಬೀಳೋದ್ರಿಂದ, ಅಥವಾ ಕೆಲವು ಈಗ ವೆದರ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಂದ್ ಸ್ಟೋನ್ ಏನೋ ಬಿದ್ದಿದೆ, ಘರ್ಷಣೆ ಆಗಿದೆ, ಒಂದ್ ಕಿಡಿ ಬಂದ್ ಬಿದ್ರು ತುಂಬಾ ಡ್ರೈ ಆದಾಗ ಸ್ಪ್ರೆಡ್ ಆಗುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಸಾರಾಂಶ ರೂಪದಲ್ಲಿ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ಅರಣ್ಯದ ಉತ್ಪನ್ನಗಳು ಮತ್ತೆ ಅದರ ಉಪಯೋಗ ಮತ್ತೆ ಈ ಕಾಡ್ಗಿಚ್ಚಿನ ಒಂದು ಕುರಿತು. ಸರ್, ಇದ್ರಲ್ಲಿ ರೈತರಿಗೆ ಕಾಡ್ಗಿಚ್ಚು ಪ್ರಾಬ್ಲಮ್ ಅಂತಂದ್ರೆ ನಿಯರ್ ಬೈ ತೋಟ ಅಥವಾ ಹೊಲಗಳಿಗೆ ಇರೋರಿಗೆ ಅಥವಾ ಕಾಡ್ ಸುತ್ತ ಮನೆ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವರು ಮುನ್ನೆಚ್ಚರಿಕೆನ ಡಿಪಾರ್ಟ್ಮೆಂಟ್ ಹತ್ರ ಯಾವ ಸ್ಪಾಟ್ ಎಲ್ಲಿ ಏನು ಆ ಮುನ್ನೆಚ್ಚರಿಕೆ ತಗೊಂಡು ಇಲ್ಲಿರುವಂತ ಬೇಸಿಕ್ ಮೆಥಡ್ ಫೈರ್ ಲೈನ್ ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೇದು. ಅದನ್ನ ಬಿಟ್ರೆ ಅರಣ್ಯ ಉತ್ಪನ್ನಗಳ ಬಳಕೆ ಬಗ್ಗೆ ತುಂಬಾ ಒಂದು ಈ ಕ್ಯಾಂಪೇನ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಅಲ್ಲಿ ಇಲ್ಲಿ ಆಗ್ತಾ ಇರತ್ತೆ. ಮೇಜರ್ ಆಗಿ ಹನಿ ಸಂಸ್ಕರಣೆ ಅದು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಾಗಿರ್ಬೋದು, ಕೊಡಗಲ್ಲಾಗಿರ್ಬೋದು ತುಂಬಾ ನೋಡ್ತೇವೆ. ಅದರಿಂದ ಇನ್ಕಮ್ ಸೋರ್ಸಸ್ ಇದೆ. ಅಥವಾ ಬ್ಯಾಂಬೂ ಮಿಷನ್ ಇವಾಗ ಬಂದಿದೆ, ನ್ಯಾಷನಲ್ ಬ್ಯಾಂಬೂ ಮಿಷನ್. ಅದರದ ಉಪಯೋಗ ತಗೊಂಡು ಬಿದಿರನ್ನ ಬೆಳೆಸೋದಾಗ್ಲಿ ಅಥವಾ ಅದ್ರ ಸಂಸ್ಕರಣೆ ಟ್ರೈನಿಂಗ್ ತಗೊಳ್ಳೋದಾಗ್ಲಿ, ಟ್ರೈನಿಂಗ್ ತಗೊಂಡು ಅದ್ರದ್ದೇ ಆದ ಒಂದು ಸ್ಮಾಲ್ ಇಂಡಸ್ಟ್ರಿನ ಪ್ರೊಡ್ಯೂಸ್ ಮಾಡಬಹುದು. ಅಥವಾ ಈ ಅರಣ್ಯ ಕಿರು ಉತ್ಪನ್ನಗಳ ಒಂದು ಸಂಸ್ಕರಣೆ, ಎಲ್ಲಾರು ಆರ್ಗ್ಯಾನಿಕ್ ನ ಜಾಸ್ತಿ ಬಳಸ್ತಾ ಇದಾರೆ. ಸೊ ಈಗ ನಾವೊಂದು ಕರಿಬೇವೆ ಆಗಿರ್ಬೋದು ಈ ಕಡೆ ಸೈಡಿನ ಕಾಡುಗಳಲ್ಲಿ ತುಂಬಾ ಸಿಗತ್ತೆ, ಅದೇ ಒಂದ್ ಸಂಸ್ಕರಣೆ ಮಾಡಿ ಅದರಿಂದ ಒಂದ್ ಪ್ರಾಡಕ್ಟ್ ಅನ್ನ ಆಗಿರ್ಬೋದು, ಅದರಿಂದ ಸಿಗೋ ಎಷ್ಟೋ ಫ್ರೂಟ್ಸ್ ಆಗಿರ್ಬೋದು, ಅದರಿಂದ ಜಾಮ್ಸ್ ಅಥವಾ ಮೆಡಿಸಿನಲ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡಿ ಟ್ರೈನಿಂಗ್ ತಗೊಂಡು ಬಳಸೋದ್ರಿಂದ ಒಂದು ಸ್ಮಾಲ್ ಇಂಡಸ್ಟ್ರಿನ ಸೆಟಪ್ ಮಾಡಬಹುದು ಜನಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ನಾಲೆಡ್ಜ್ ಹೇಗೆ ಬಳಸಬೇಕು ಮತ್ತೆ ಯಾವ ರೀತಿಲಿ ಬಳಸಬೇಕು ಅಂತ ತಿಳ್ಕೊಂಡು ಹೇಗೆ ಅದನ್ನ ಕಟಾವ್ ಮಾಡಬೇಕು ಅನ್ನೋದನ್ನ ಸಸ್ಟೈನಬಲ್ ಹಾರ್ವೆಸ್ಟಿಂಗ್ ಮೆಥಡ್ ನ ಕೂಡ ಯೂಸ್ ಮಾಡಿ. ಮತ್ತೆ ಇನ್ನೊಂದು, ಎಲ್ಲಾ ಕಾಡೊಳಗೆ ನುಗ್ಗಿ ಎಲ್ಲದನ್ನು ತಗೊಳ್ಳೋದಿಕ್ಕೆ ಪರ್ಮಿಷನ್ ಇರೋದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ, ರಿಸ್ಟ್ರಿಕ್ಟೆಡ್ ಇರೋದು, ಬಫರ್ ಝೋನು ಅದೆಲ್ಲ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲಿ ಸೋಷಿಯಲ್ ಫಾರೆಸ್ಟ್ ಅಂಡರ್ ಇಲ್ಲಿ ಕಲೆಕ್ಟ್ ಮಾಡಬಹುದು ಅಂತ ಒಂದು ಡಿಪಾರ್ಟ್ಮೆಂಟ್ ಸಹಾಯನ ಕೇಳ್ಬಿಟ್ಟು ಅವ್ರ ಹತ್ರ ವಿಷಯ ತಿಳ್ಕೊಂಡು ಮುಂದುವರಿಯೋದು ಒಳ್ಳೇದು. ಒಳ್ಳೇದು ನಯನ ಅವರೇ. ಇದುವರೆಗೆ ತಾವು ಅರಣ್ಯದಿಂದ ಏನು ಉತ್ಪನ್ನಗಳು ಬರ್ತವೆ ಮತ್ತೆ ಅದರಿಂದ ಉಪಯೋಗಗಳು ಏನು, ಆಮೇಲೆ ಈಗ ಕಾಡ್ಗಿಚ್ಚಿಗೆ ಏನ್ ಕಾರಣ, ನಾವು ಹೇಗೆ ಅದನ್ನ ಗುರುತಿಸಬಹುದು ಮತ್ತೆ ನಿರ್ವಹಣೆ ಮಾಡಬಹುದು ಮುನ್ನೆಚ್ಚರಿಕೆ ಕ್ರಮವಾಗಿ ಅಂತ ಅನ್ನೋದನ್ನ ನಮ್ಮ ಕೇಳುಗರಿಗೆ, ವಿಶೇಷವಾಗಿ ಈ ಮಲೆನಾಡು ಭಾಗದ ರೈತರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ 94 81 32 93 73. ಧನ್ಯವಾದ ಮೇಡಮ್. ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿಯ ಕೇಂದ್ರಕ್ಕೆ ಈ ಅರಣ್ಯ ಉತ್ಪನ್ನಗಳ ಮತ್ತು ಅದರ ಉಪಯೋಗ ಮತ್ತೆ ಕಾಡ್ಗಿಚ್ಚಿನ ಬಗ್ಗೆ ಮಾಹಿತಿ ಸಂದರ್ಶನ ರೂಪದಲ್ಲಿ ನೀಡಿದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 94 81 57 26 00. ಇನ್ನೊಮ್ಮೆ ಕೇಳಿ: 94 81 57 26 00. ಇದುವರೆಗೂ ಅರಣ್ಯ ಉತ್ಪನ್ನಗಳು ಮತ್ತು ಉಪಯೋಗಗಳು ಹಾಗೂ ಕಾಡ್ಗಿಚ್ಚು ನಿರ್ವಹಣೆ ಈ ಕುರಿತು ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ನಯನ ಎಂಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹಾಗೂ ಇದರ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ.